ನನ್ನ ಹೆಸರು ಮಲ್ಲಪ್ಪ ಅಂತಂದು ನಕ್ಕೊಂಡಿದ್ದ ಬಂದಿದ್ವಿ ಸರ್. ನಾವು ಸೇವಂತಿಗೆ ಬೆಳೆಗಾರರು, ಆದ್ರೆ ಈಗ ಸಾವಯವ ಗೊಬ್ಬರ ಹಾಕಿನ ಮೇಲ್ರಿ, ಈಗ ಸರ್ಕಾರಿ ಗೊಬ್ಬರ ಹಾಕಕ್ಕ ಹೆಂಗ್ರಿ ನಡೀತಿತ್ತ ಇಲ್ಲೋ? ಏನ್ ನಾವು ತಜ್ಞರಲ್ಲ, ಆದ್ರೆ ಸಮಸ್ಯೆಗಳ ಬಗ್ಗೆ ಅಂತೂ ಅಷ್ಟು ಯೋಚನೆ ಮಾಡ್ತಿರ್ತೀವಿ. ಸೇವಂತಿ ಬೆಳೆನ ಬೆಳೀತಾ ಇದೀಯಾ, ನಿನ್ನ ಉದ್ದೇಶ ಏನಾಗಿದೆ? ಹೂಗಳನ್ನು ಮಾರೋದು. ಹೂಗಳನ್ನ ಜಾಸ್ತಿ ಬೆಳಿಬೇಕು, ಜಾಸ್ತಿ ಮಾರಾಟ ಬೇಕು. ಹೂಗಳನ್ನ ತಿನ್ನಕಂತಲ್ಲಿ ಬಳಸ್ತಾ ಇಲ್ಲ. ಸೊ ಇಲ್ಲಿ ಸಾವಯವ ಕೃಷಿ ಒಳಗೆ ಹೂಗಳನ್ನ ಬೆಳೆದ್ರೆ ದೇವರು ಎರ್ಸ್ಕೊತೀನಿ ಅಂತ ಯಾವ ದೇವರು ಅಂತೂ ಹೇಳಿಲ್ಲ. ಸೊ ನನ್ನ ಒಂದು ಸಲಹೆ ಏನಪ್ಪಾ ಅಂತಂದ್ರೆ, ಹೂವನ್ನ ಜಾಸ್ತಿ ಬೆಳೆ ಅಥವಾ ಹೂವನ್ನ ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ನಿನಗೆ ಯಾವ ಪದ್ಧತಿಯಲ್ಲಿ ಸೂಕ್ತ ಇದೆ ಆ ಪದ್ಧತಿ ಅಳವಡಿಸಿಕೋ. ಆದ್ರೆ ಯಾವುದೇ ಕಾರಣಕ್ಕೂ ಅತಿಯಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಕ್ಕೆ ಹೋಗ್ಬೇಡ. ಭೂಮಿಯ ಫಲವತ್ತತೆಯನ್ನು ಮೇಂಟೈನ್ ಮಾಡಬೇಕು. ಯಾಕಂದ್ರೆ ಸೇವಂತಿಗೆ ಬೆಳೆ ತಗೊಂಡ ನಂತರ ನಿನಗೆ ಮತ್ತೆ ಬೇರೆ ಬೆಳೆಯನ್ನ ಬೆಳೆಯುವಂತ ಒಂದು ಪರಿಸ್ಥಿತಿ ಬರ್ತದೆ ಅದೇ ಪ್ರದೇಶದೊಳಗೆ. ಸೊ ಈ ಕಾರಣದಿಂದ ಸಾವಯವ ಕೃಷಿಯಲ್ಲಿ ನಿನಗೆ ಚೆನ್ನಾಗಿ ಸೇವಂತಿಗೆ ಬೆಳೆ ಬರ್ತಾ ಇದ್ರೆ ಒಳ್ಳೇದು, ಪದ್ಧತಿಯನ್ನು ಮುಂದುವರಿಸು. ಅದರಲ್ಲಿ ಸರಿಯಾಗಿ ಬರ್ತಾ ಇಲ್ಲ ಅಂತಂದ್ರೆ, ಸ್ವಲ್ಪ ಮಟ್ಟಿಗೆ 25-40% ವರೆಗೆ ಏನಪ್ಪಾ ಅಂತಂದ್ರೆ ಸರ್ಕಾರಿ ಗೊಬ್ಬರಗಳನ್ನು ಬಳಸಿದ್ರೆ ಒಳ್ಳೆ ಇಳುವರಿ ಬರುವಂತ ಒಂದು ಸಾಧ್ಯತೆ ಇದ್ರೆ ಸ್ವಲ್ಪ ಸರ್ಕಾರಿ ಗೊಬ್ಬರಗಳನ್ನು ಬಳಸಿ ಯಾವುದೇ ಒಂದು ಹಾನಿ ಆಗೋದಿಲ್ಲ. ಆಮೇಲೆ ಸಾವಯವ ಕೃಷಿ ಪದ್ಧತಿಯನ್ನು ಸ್ವಲ್ಪ ಅದ್ರ ಜೊತೆ ಕಂಟಿನ್ಯೂಯೇಷನ್ ಇರಲಿ, ಅಂದ್ರೆ ಅದನ್ನ ನಿಲ್ಲಿಸಬೇಕಂತ ಏನಿಲ್ಲ, ಎರಡು ಜೊತೆಗೆ ಕಂಟಿನ್ಯೂಸ್ ಮಾಡ್ಕೊ. ಇಲ್ಲಿ ಹೇಳೋದಂದ್ರೆ ಸಮಗ್ರ ಬೇಸಾಯ ಪದ್ಧತಿಗಳು, ಒಳ್ಳೆ ಬೆಳೆಯನ್ನು ಬೆಳಿಬೇಕು, ಮಣ್ಣಿನ ಫಲವತ್ತತೆ ಉಳಿದಿರಬೇಕು, ಇಷ್ಟೇ ಒಂದು ನಮ್ಮ ಗುರಿ ಇರಲಿ ಆ ವಿಷಯದಲ್ಲಿ. ಇನ್ನೊಂದು ಹೆಚ್ಚಿನ ಇಳುವರಿ ಪಡಿಬೇಕು ಅಂತಂದ್ರೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಈ 19-19 ಅಂತ ಬರುತ್ತೆ ಪ್ಯಾಕೆಟ್, ನಂತರ ಬೂಸ್ಟ್ ಅಂತ 13-045 ಇಂತ ಬೇರೆ ಬೇರೆ ಕಂಪನಿಗಳೆಲ್ಲ ಮಾಡಿದ್ದಾರೆ. ಆದಷ್ಟು ಅದನ್ನ 15 ದಿವಸಕ್ಕೆ ಒಂದೊಂದ್ಸರಿ ನೀವು ಸಿಂಪರಣೆ ಮಾಡ್ಕೊಂಡು ಬಂದ್ರಿ ಅಂದ್ರೆ ನೇರವಾಗಿ ನೀವು ಹೊಲಕ್ಕೆ ಹಾಕ್ತಕ್ಕಂಥ ಗೊಬ್ಬರಕ್ಕಿಂತ ನೀವೇನ್ ಸಿಂಪರಣೆ ಮಾಡ್ತೀರಿ ಅದು ಹೆಚ್ಚಿನ ಇಳುವರಿಯನ್ನು ಯಾವುದೇ ಬೆಳೆಯಲ್ಲಿ ಇರ್ಬೋದು, ಮೆಣಸಿನ ಗಿಡ ಇರ್ಬೋದು, ಹೂವಿನ ಬೆಳೆ ಇರ್ಬೋದು, ಬಾಳೆ ಇರ್ಬೋದು. ಈ ಒಂದು ಬಾಳೆಹಣ್ಣಲ್ಲಿ ಫೋಟೋ ನೋಡಿದ್ವಿ ನಾವು, ಡೆಫಿಷಿಯನ್ಸಿ ಸಿಂಪ್ಟಮ್ ಬರ್ತಾ ಇದೆ, ಎಲೆ ತುದಿಗೆಲ್ಲ ಡೆಫಿಷಿಯನ್ಸಿ ಸಿಂಪ್ಟಮ್ ಅಂದ್ರೆ ಕೊರತೆ, ಪೋಷಕಾಂಶಗಳ ಕೊರತೆ ಬರುತ್ತೆ. ಅಂತದನ್ನ ನೀವು ಮೇಲು ಗೊಬ್ಬರವಾಗಿ ಸಿಂಪರಣೆ ಮಾಡಿದ್ರಿ ಅಂದ್ರೆ ಹೆಚ್ಚಿನ ಇಳುವರಿಯನ್ನ ಪಡಿಬಹುದು. ಇದನ್ನ ಕರಿಕಿ ಮತ್ತು ಜೇಕು ಬಹಳಷ್ಟು ಕಂಡು ಬರ್ತಾ ಇದೆ. ಈ ಕರಿಕಿ ಮತ್ತೆ ಜೇಕು ಎಲ್ಲಿ ಅಂತಂದ್ರೆ ಕಬ್ಬು ಬೆಳೆಯಲ್ಲೇ ಮತ್ತೆ ಈ ಬೇರೆ ಬೇರೆ ಬೆಳೆಗಳಲ್ಲಿ, ಭತ್ತವನ್ನ ಬಿಟ್ಟು ಬೇರೆ ಬೆಳೆ ಎಲ್ಲಿ ಬೆಳೆತಿರ್ತೀರಿ ಅಲ್ಲಿ ಜೇಕು ಮತ್ತೆ ಕರಿಕಿ ಇವೆರಡೂ ನಮ್ಮ ಶತ್ರುಗಳು. ಈ ಶತ್ರುಗಳನ್ನು ನಿರ್ವಹಣೆ ಮಾಡ್ಬೇಕು ಅಂತೇಳಿದ್ರೆ ರಾಮಬಾಣ ಉಪಯೋಗಿಸಬೇಕು. ರಾಮಬಾಣ ಯಾವುದು? Mira-71 ಅಂತಕ್ಕಂಥದ್ದು, Mira-71 ಅಂತಕ್ಕಂಥದ್ದು. 1 ಎಕರೆಗೆ 1 ಕೆಜಿಗೆ ನೀವು ಏನಾದ್ರೂ ಸಿಂಪರಣೆ ಮಾಡಿದ್ರೆ ಅಂದ್ರೆ ಅದು ಸರ್ವನಾಶ. ಯಾವುದೇ ಬೆಳೆ ಇದ್ದಾಗ ಮಾತ್ರ ಸಿಂಪರಣೆ ಮಾಡಬಾರ್ದಿದ್ದು. ಬೆಳೆ ಇಲ್ದಾಗೆ ಬೆಳೆ ಕೊಯ್ಕೊಂಡಾದ್ಮೇಲೆ ಅದು ಕರಿಕಿ ಮತ್ತೆ ಜೇಕು ಚಿಕ್ತಿರ್ಬೇಕು, ತುಂಬಾ ಹಚ್ಚಸಿರಾಗಿರ್ಬೇಕು. ಅಂತ ಸಂದರ್ಭದಲ್ಲಿ ನೀವು ಇದನ್ನಾದ್ರೂ ಏನಾದ್ರೂ ಒಂದು ಟ್ಯಾಂಕಿಗೆ 80 ಗ್ರಾಮ್ನಂಗೆ ನೀವು ಸಿಂಪರಣೆ ಮಾಡಿದ್ದೇ ಆದ್ರೆ ಯಾವುದೇ ಕರಿಕಿ ಅಥವಾ ಜೇಕು ಅಥವಾ ಕಾಂಗ್ರೆಸ್ ಕಸ ಯಾವುದೇ ಕಸ ಇರಲಿ ಸರ್ವನಾಶ. ಅದಕ್ಕೆ Mira-71 ಅಂದ್ರೆ ಮೊದಲೇ ಏನಾಗ್ತಿತ್ತು, ರೌಂಡ್ ಅಪ್ ಅಂತ ಬರ್ತಿತ್ತು ಗ್ಲೈಫೋಸೆಟ್ ಅಂತ ಹೇಳಿ. ಈ ಗ್ಲೈಫೋಸೆಟ್ ಗಿಂತ Mira-71 ಅಂತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಕಳೆನಾಶಕ. ದಯವಿಟ್ಟು ಇದನ್ನು ಸಿಂಪರಣೆ ಮಾಡೋ ಹೊತ್ತಿನಾಗೆ ಕರಿಕಿ ಮತ್ತು ಜೇಕು ಬಹಳ ಹಚ್ಚಸಿರಾಗಿರ್ಬೇಕು. ಎರಡನೇದು ಯಾವುದೇ ಬೆಳೆಗಳಿರಬಾರ್ದು. ಇದನ್ನ ಬೆಳೆ ಸಿಂಪರಣೆ ನೀವು ಅಂದ್ರೆ ಹೊಲಕ್ಕೆ ಹೊಡೆದಾದ್ಮೇಲೆ 1 ತಿಂಗಳ ನಂತರ ನೀವು ಯಾವುದೇ ಬೆಳೆಗಳನ್ನ ಬೆಳಿಬಹುದು. ಅದ್ರ ಒಳಗೇನಾದ್ರೂ ಬೆಳೆ ಹಾಕಿದ್ರೆ ಅಂದ್ರೆ ಮುಂದೆ ಆ ಬೆಳೆ ಒಣಗ್ತಾ ಬರುತ್ತೆ ಅಥವಾ ಸತ್ತು ಹೋಗುತ್ತೆ. ತೋಟಗಾರಿಕೆ ಬೆಳೆಗಿತ್ತು ಅಂತಂದ್ರೆ ಎರಡೂ ಬೆಳೆಗಳ ಎರಡೂ ಸಾಲುಗಳ ಮಧ್ಯೆ ಅಂದ್ರೆ ನಾಜಲ್ಲಿಗೆ ಒಂದು ವುಡ್ಗಾರ್ಡ್ ಅಂತ ಬರುತ್ತೆ. ಅಂದ್ರೆ ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಕರಿಬೇವು ಇರ್ಬೋದು ಅಥವಾ ಚಿಕ್ಕು ಇರ್ಬೋದು ಅಥವಾ ಅಂಜುರ ಇರ್ಬೋದು, ಯಾವುದೇ ಇರ್ಬೋದು, ಅಲ್ಲೇನಾದ್ರೂ ಕರಿಕೆ ಇತ್ತು ಅಥವಾ ಜೇಕೆ ಇತ್ತು ಅಂತಂದ್ರೆ ಆ ಒಂದು ನಾಜಲ್ಲಿಗೆ ಒಂದು ದೋಣಿ ಅಂತ ಕಟ್ಟಿಗೆ ಅಥವಾ ಪ್ಲಾಸ್ಟಿಕ್ ಇಂದ ಸಿಗುತ್ತೆ. ಆ ನಾಜಲ್ಲಿ ಜೋಡಿಸ್ಕೊಂಡು ನೀವು ಸಿಂಪರಣೆ ಮಾಡಿದ್ರೆ ಅಂದ್ರೆ ಗಿಡಗಳ ಕಾಂಡಗಳಿಗೆ ಬಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ. ಆದ್ರೆ ಎಲೆಗಳಿಗೆ ಮಾತ್ರ ಬೀಳಬಾರ್ದು. ಯಾಕಂತಂದ್ರೆ ಇದು ಅಂತರ್ವ್ಯಾಪಿ ಇರೋದ್ರಿಂದ, ಅಂದ್ರೆ ಸಿಸ್ಟಮಿಕ್ ವೀಡಿಸೈಡ್ ಅಂತ ಕರಿತೀವಿ ನಾವು, ಅಂತರ್ವ್ಯಾಪಿ ಮೇಲೆ ಎಲೆಗಳಿಗೆ ಸಿಂಪರಣೆ ಮಾಡಿದ್ರೆ ಇಡೀ ಗಿಡಕ್ಕೆಲ್ಲ ಪೂರ್ತಿ ಬೇರ್ವರೆಗೂ ಹೋಗಿ ವಿಷ ಆಗೋದ್ರಿಂದ ಅದು ಕಂಟ್ರೋಲ್ ಆಗುತ್ತೆ. ಸೊ ಎರಡೂ ಸಾಲುಗಳ ಮಧ್ಯೆ ನೀವು ನಾಜಲ್ಲಿಗೆ ವುಡ್ಗಾರ್ಡ್ ಅಂತ ಕರಿತೀವಿ ಅಂದ್ರೆ ಪ್ಲಾಸ್ಟಿಕ್ ಇನ್ ದೋಣಿ ಅಂತದ್ದು, ಅದನ್ನ ಹಾಕೊಂಡು ನೀವು ಸಿಂಪರಣೆ ಮಾಡಿದ್ರೆ ಆದ್ರೆ ಯಾವುದೇ ಕರಿಕೆ ಆಗ್ಲಿ ಜೇಕಾಗ್ಲಿ ಯಾವುದೇ ಕಳೆ ಇರಲಿ ಎಲ್ಲ ಸರ್ವನಾಶ ಆಗುತ್ತೆ. ಆದ್ರೆ ದಯವಿಟ್ಟು ಬೆಳೆಗಳಿದ್ದಾಗ ಮಾತ್ರ ಹೆಚ್ಚಿನ ಕಾಳಜಿ ವಹಿಸಬೇಕು. ಈವನ್ ಬಳ್ಳಾರಿ ಜಾಲಿ ಇರ್ಬೋದು ಅಥವಾ ಇದು ಏನ್ ಚಿಗರಿಕಟ್ಟಿಗೆ ಅಂತವೆ, ಈ ಚಿಗರಿಕಟ್ಟಿಗೆ ತುಂಬಾ ಚೆನ್ನಾಗಿ ಚಿಗತಾಗ ಕೂಡ ಇದನ್ನು ಸಿಂಪರಣೆ ಮಾಡಿದ್ರೆ ಬದುಗಳ ಮೇಲೆ ಬಹಳಷ್ಟು ಬೆಳೀತಾ ಇರ್ತದೆ. ಎಲ್ಲೆಲ್ಲಿ ನಾವು ನೀರು ಹಾಕ್ತಿರ್ತೇವೆ ಯಾರದ್ರ ಹೊಲದಾಗಿತ್ತಂದ್ರೆ ಆ ಬೀಜದ ಮುಖಾಂತರ ನೀರಿನ ಮುಖಾಂತರ ಬರುತ್ತೆ ಬೀಜ. ಸೊ ಅವಾಗ ಅದು ಬಂದಾಗ ಸಿಂಪರಣೆ ಮಾಡಿದ್ರೆ ಅಂದ್ರೆ ಸರ್ವನಾಶ ಮಾಡಬಹುದು. ಟಮಾಟಿಕಾಯಿ ಒಳಗ ಕೊಳತು ಹೋಗ್ತದ ಸರ್, ಒಳಗೆ ಹಂಗೆ ಕೊಳತು ಉದುರಿ ಬಿಡ್ತದ. ಹೌದ್ ಸರ್, ಒಳಗಡೆ ಕಾಯಿ ಹೌದ್ ಸರ್, ಎಲ್ಲ ಕಾಯಿ ಹುಳ ಇದೆಯಾ? ಅಲ್ಲ ನೀವ್ ಹೇಳ್ಬೇಕು. ತೂತಾಗಿರತ್ತ ಚುಕ್ಕೆ ಇದ್ದು ಹುಳ ಇದ್ರೆ ದಯವಿಟ್ಟು ಸಾಧ್ಯವಾದಷ್ಟು, ಯಾಕಂದ್ರೆ ಟೊಮೆಟೋನ ನಾವು ನೇರವಾಗಿ ನಾವಲ್ದೇ ಅವರು ಮಾರ್ಕೆಟ್ಗೆ ಹಾಕಿದ್ರೆ ಮತ್ತೆ ನಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರೇ ತಿನ್ನೋದ್ರಿಂದ ಸಾಧ್ಯವಾದಷ್ಟು ಜೈವಿಕ ವಿಧಾನವನ್ನ ಬಳಸಿ, ಯಾವುದೇ ಒಂದು ಕೀಟನಾಶಕವನ್ನ ಬಳಸೋದಕ್ಕೆ ಮುಂಚೆ ಸಾಧ್ಯವಾದಷ್ಟು. ಈಗ ಅಲ್ಲಿ ಇದಿತ್ತಂದ್ರೆ NPV ಅಂತ ಸಿಗುತ್ತೆ, ಅಥವಾ ನಮ್ಮಲ್ಲಿ ಈಗ BT ಪೌಡರ್ ಅಂತ ಸಿಗುತ್ತೆ, 1 gram 1 liter ಅದನ್ನ ಹಾಕಿ ಆ ಹುಳ ಇರತಕ್ಕಂತಹ ಸನ್ನಿವೇಶದಲ್ಲಿ ಅದನ್ನ ಹತೋಟಿ ಮಾಡ್ಲಿಕ್ಕೆ. ಇನ್ನೊಂದು ಟೊಮೊಟೊದಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ, ಈಗ ನಾವು ಶಾವಂತಿಗೆ ಚೆಂಡು ಹೂವು ಅಂತ ಹೇಳಿದ್ವಿ, ಅದನ್ನ ಬದುಗಳ ಸುತ್ತ ಬೆಳೆಯೋದ್ರಿಂದ ಅದರ ಹಾವಳಿ ಕಡಿಮೆ ಆಗುತ್ತೆ, ಹಣ್ಣುಗಳ ಮೇಲೆ ಕಡಿಮೆ ಆಗುತ್ತೆ. ಈ ಒಂದು ವಿಧಾನವನ್ನ ಹಾಕಿದ್ರಿಂದ ಮನೆಯಲ್ಲಿ ಮತ್ತೆ ಕೊನೆಗೆ ಟ್ರಾಕ್ಟರ್ಗಾರ ಒಂದೆರಡು ಹೂನಾರ ಮಾಡಿ ನೇತಾಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಆ ಒಂದೆರಡು ಸುತ್ತು ಸಾಲಿನಲ್ಲಿ ಚೆಂಡು ಹೂವನ್ನ ಬೆಳೀರಿ. ಇದೆಲ್ಲ ಆಗಿ ಕಂಟ್ರೋಲ್ ಹತೋಟಿ ಆಗ್ತಾನೆ ಇಲ್ಲ ಅಂತೇಳಿ ಮಿತಿ ಮೀರಿದೆ ಅಂತ ಹೇಳಿದ್ರೆ, ಹಲವಾರು ಕೀಟನಾಶಕಗಳು ಇವತ್ತಿನ ದಿವಸ ನಮ್ಮಲ್ಲಿ ಪ್ರಥಮಪಾಸ್ ಇದೆ, ಮಿತಮಿಲ್ ಇದೆ, ಅದೇ ರೀತಿ ಸತತವಾಗಿ ನಿಯಂತ್ರಣ ಮಾಡಿ. ಸರ್, ನನ್ನ ಹೆಸರು ಅಮರಂತ್ ಅಂತ. ಈ ಲಘು ಪೋಷಕಾಂಶಗಳಿಗೆ NFSM ಯೋಜನೆಯಲ್ಲಿ ಸಹಾಯಧನ ಕೊಡ್ತಾರಂತೆ, ಅದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕಂತ ತಮ್ಮ ಗೊತ್ತಿದ್ರೆ ಹೇಳಿ. ಯಾರಿಗಾದ್ರೂ ಮಾಹಿತಿ ಇದ್ರೆ ಅದ್ರ ಆರ್ಥಿಕವಾದ ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ಇನ್ನೊಮ್ಮೆ ರೈತ ಸಂಪರ್ಕ ಕೇಂದ್ರವನ್ನೇ ಭೇಟಿ ಮಾಡಿ, ತಾಂತ್ರಿಕ ಮಾಹಿತಿ ಏನಾದ್ರೂ ಬೇಕಾದ್ರೆ ತಿಳಿಕೇಳಿ. ಸರ್, ಈಗ ನಾವು ಸಾವಯವದಲ್ಲಿ ಸೂರ್ಯಕಾಂತಿ ಬೆಳೆಯನ್ನು ಬೆಳೀತಾ ಇದೀವಿ. ಆ ಸೂರ್ಯಕಾಂತಿ ಬೆಳೆಯನ್ನು ಬೆಳೆಯುವಾಗ ಕೋರಿ ಹುಳದ ಬಾಧೆ ಜಾಸ್ತಿ ಆಗ್ತದೆ. ಅದು ಯಾವ ಕಾಲದಲ್ಲಿ ಅಂದ್ರೆ ಚಳಿಗಾಲದಲ್ಲಿ. ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಒಂದು ಸಾವಯವ ಕೀಟ ನಾಶಕ ಅಲ್ಲ, ವಿಕಾಸಕ ಇರ್ಬೋದು ನಾಶಕ ಇರ್ಬೋದು, ಅದನ್ನ ಯಾವ ರೀತಿ ನಿಯಂತ್ರಣ ಮಾಡ್ಬೋದು ಅನ್ನೋದು ಬಗ್ಗೆ. ಸೂರ್ಯಕಾಂತಿಯಲ್ಲಿ ನೀವೊಂದು ಕೋರಿ ಹುಳವನ್ನ ನಿಯಂತ್ರಣ ಮಾಡ್ಬೇಕಾದ್ರೆ ಮೊದಲನೇದು ಪ್ರಥಮವಾದಂತ ಸ್ಟೆಪ್ ಅಂತ ಹೇಳಿದ್ರೆ, ಇದು ಒಟ್ಟೊಟ್ಟಿಗೆ ತತ್ತಿಗಳನ್ನ ಇಡ್ತದೆ. ಎಲೆಗಳ ಬದಿಯಲ್ಲಿ ಎಲೆಗಳ ಇದರಲ್ಲಿ 300-400 ತತ್ತಿಯನ್ನ ಒಟ್ಟಿಗೆ ಇಟ್ಟಿರ್ತದೆ. ದಯವಿಟ್ಟು ತಾವು ಹೊಲದಲ್ಲಿ ಓಡಾಡಬೇಕಾದ್ರೆ ಗೊತ್ತಾಗ್ತದೆ, ಸಾಧಾರಣವಾಗಿ ಅಂತ ಏನಾದ್ರು ಎಲೆಗಳು ಸಿಕ್ಕಿದ್ರೆ ತತ್ತಿ ಇರುವಾಗಲೇ ನಾಶ ಪಡಿಸೋದು ಉತ್ತಮ. ಅಕಸ್ಮಾತ್ ತತ್ತಿಯೊಳಗೆ ಕಾಣಿಸ್ತಿಲ್ಲ ಸರ್ ಎಲೆ ಸಂಧಿಯಲ್ಲಿ ಇರ್ತದೆ ಅಂತ ಹೇಳಿದ್ರೆ, ಅಲ್ಲೇ ಹೊಲದಾಗ ಅಡ್ಡಾಡ್ತಿದ್ರೆ ತತ್ತಿ ಹೊಡೆದ ಮರಿಗಳು ಏನ್ ಬರ್ತದೆ, ಮೊದಲನೇ ಇನ್ಸ್ಟಾರ್ ಮೊದಲನೇ ಜ್ವರ ಅಂತ ಹೇಳ್ತೀವಿ ಈಗ ರೇಷ್ಮೆಯಲ್ಲಿ. ಆ ರೀತಿ ಮೊದಲನೇ ಜ್ವರದ ಹುಳಗಳು ಆ ಒಂದು ಎಲೆಯನ್ನೇ ಫಸ್ಟ್ ಮೇಯೋದು, ಮೇದು ಪೂರ್ತಿ ಅದನ್ನ ನರ ನರವನ್ನ ಬಿಡಿಸ್ತದೆ. ಅಂತ ಎಲೆ ಅಂತೂ ಕಣ್ಣಿಗೆ ಬಿದ್ದೇ ಹೇಳ್ತಾರೆ ತತ್ತಿ ಬೆಳ್ಳಿಲ್ಲ ಅಂದ್ರೆ. ಆ ಹಂತದಲ್ಲಿ ಆದ್ರೂ ಅದನ್ನ ನಾಶ ಪಡಿಸ್ಬೇಕು ಆ ಎಲೆಯನ್ನ. ಮೂರನೇದಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಬೆಳಕಿಗೆ ಬಹಳ ಅದರ ಚಿಟ್ಟೆಗಳು ಏನಿದೆ ಅದು ಬೆಳಕಿಗೆ ಬಹಳ ಅಟ್ರಾಕ್ಟ್ ಆಗುತ್ತೆ. ಅಂದ್ರೆ ನಾವು ಒಂದು ದೀಪವನ್ನು ಹಚ್ಚಿದ್ರೆ ಅಥವಾ ಲೈಟ್ ಹಚ್ಚಿದ್ರೆ ಬಹಳ ಅಟ್ರಾಕ್ಟ್ ಆಗುತ್ತೆ. ಅಂತ ಒಂದು ಕೋರಿ ಉಳದ ಚಿಟ್ಟೆಗಳು ಜಾಸ್ತಿ ಕಾಣಿಸ್ಬೇಕಾದ್ರೆ ಮನೆಯಲ್ಲಿ ಯಾವ್ದಾದ್ರು ಗೋಡೆ ಹತ್ರ ಕಾಣಿಸಿದ್ರೆ, ಸಾಯಂಕಾಲ 7:30 ಸಮಯದಲ್ಲಿ ನೀವು ಒಂದು ಅದಕ್ಕೆ ಹೊಲದಲ್ಲಿ ಒಂದ್ ಕಡೆ ಎಲ್ಲಾದ್ರೂ ಒಂದ್ ಸ್ವಲ್ಪ ತರಗ ಹಚ್ಚಿಸ್ರಿ, ಬೆಂಕಿ ಹಚ್ಚಿಸ್ರಿ. ಆ ಬೆಂಕಿಯ ಬೆಳಕಿಗೆ ಪತಂಗಗಳು ಆಕರ್ಷಣೆಗೊಂಡು ಅಲ್ಲಿ ಬಂದು ಸಾಯ್ತವೆ. ಅಥವಾ ಅದಾಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ವಿದ್ಯುತ್ ಬಲ್ಬ್ ಏನಾದ್ರು ಸೌಕರ್ಯ ಇತ್ತಂದ್ರೆ ವಿದ್ಯುತ್ ಬಲ್ಬ್ ಇಟ್ಟು ಅದ್ರ ಕೆಳಗಡೆ ಒಂದು ಇದರಲ್ಲಿ ಬೋಸಿಯೊಳಗೆ ಒಂದ್ ಸ್ವಲ್ಪ ನೀರು ಅಥವಾ ಚಿಮಣಿ ಎಣ್ಣೆ ಹಾಕಿದ್ರೆ ಆ ಪತಂಗಗಳು ಏನ್ ಬರುತ್ತೆ ದೀಪದ ಬೆಳಕಿಗೆ ಅವು ಅಲ್ಲಿ ಸಾಯ್ಲಿಕ್ಕೆ ಅನುಕೂಲ ಆಗ್ತದೆ. ಅದಾದ್ಮೇಲೆ ಕೋರಿ ಹುಳಕ್ಕೆ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಒಂದು NPV ದ್ರಾವಣ ಸಿಗುತ್ತದೆ. ಇದು ಜೈವಿಕ ಪೀಡನಾಶಕ AA NPV ಅಂತಾನೆ ಕರೀತಾರೆ ಅದಕ್ಕೆ, ಅಂಸಕ್ತ ಆಲ್ಬೆಸ್ಟಿಕ ಅಂತೇಳಿ ಇಂಗ್ಲಿಷ್ ನಲ್ಲಿ. ಹಾಗಾಗಿ AA NPV ಅಂತ ಸಿಗುತ್ತೆ. ಅದು 1 acre LE ಅಂತ ಕರೀತಾರೆ ಅದನ್ನ. ಒಂದು ಡಬ್ಬಿ ಕೊಡ್ರಿ ಅಂದ್ರೆ 1 acre ಒಂದು ಡಬ್ಬಿ ಕೊಡ್ತಾರೆ, 250 LE ಬರೀ ಅದನ್ನೇ ತಂದು ಅದಕ್ಕೆ ಹತೋಟಿ ಮಾಡಬಹುದು. ಇನ್ನು ಮೆಕ್ಯಾನಿಕಲ್ ಮಾಡ್ಲಿಕ್ಕೆ ತಯಾರಿದ್ರೆ ಕೈಗಳಿಗೆ ಗ್ಲೌಸ್ ಹಾಕೊಂಡು ಹುಳ ಆರಿಸ್ರಿ ಅಂತ ಹೇಳ್ತೀವಿ. ಅದು ಎಷ್ಟು ಮಟ್ಟಿಗೆ ಸಾಧ್ಯ ಅದು ರೈತರಿಗೆ ಹೇಳ್ಬೇಕು. ಅದಾಗ್ಲಿಲ್ಲ ಅಂತ ಹೇಳಿದ್ರೆ ಬೇವಿನ ಎಣ್ಣೆಯ ಕಷಾಯ ಅತ್ಯಂತ ಉತ್ತಮವಾದಂತಹ ಕಷಾಯ. ಬಹಳಷ್ಟು ಜನ ಇಲ್ಲಿ ಸಾವಯವ ಕೃಷಿಕರಿಂದ ತಯಾರು ಮಾಡೋದು ಬಗ್ಗೆ ಬರುತ್ತೆ. ಅದನ್ನ ಸಕಾಲಿಕವಾಗಿ 15 ದಿನಗಳಿಗೆ ಒಂದ್ಸಲಿ ಸಿಂಪರಣೆ ಮಾಡ್ರಿ. ಅದ್ರ ಜೊತೆಗೆ ನೀವು ಪೂರ್ಣ ಸಾವಯವನೇ ಮಾಡ್ತೀನಿ, ಸ್ವಲ್ಪ ಏನಾದ್ರು ಆ ಕಡೆ ಈ ಕಡೆ ವಯೋಲೇಷನ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ, ಇದು ಒಂದು ಹೊಲದಿಂದ ಒಂದು ಹೊಲಕ್ಕೆ ಹರ್ಕೊಂಡು ಹೋಗ್ತಕ್ಕಂತಹ ಒಂದು ಚಿಟ್ಟೆ ಅಥವಾ ಕೀಡೆಗಳು. ಪತಂಗದಲ್ಲಿ ಹಾರೋದಿಲ್ಲ, ಕೀಡೆಗಳಿದ್ದಾಗ ಒಂದು ಹೊಲದಿಂದ ಒಂದು ಹೊಲಕ್ಕೆ ಹೋಗುತ್ತೆ. ಹಂಗಾಗಿ ಹೊಲದ ಸುತ್ತ ಸ್ವಲ್ಪ ತೆಗೆದು ಆ ತೆಗ್ಗಿನಲ್ಲಿ ಸ್ವಲ್ಪ ಮ್ಯಾಲಥಿಯಾನ್ ಪುಡಿಯನ್ನ ಉದುರಿಸಿದ್ರೆ, ಮ್ಯಾಲಥಿಯಾನ್ 5% ಡಸ್ಟ್ ಏನಿದೆ ಅದನ್ನ ಉದುರಿಸಿದ್ರೆ ತೆವಳ್ಕೊಂಡು ಹೋಗ್ಬೇಕಾದ್ರೆ ಕೆಳಗಡೆ ಕೂದಲಿರೋದಿಲ್ಲ, ಹೊಟ್ಟೆಯ ಕೆಳಭಾಗದಲ್ಲಿ ಕೂದಲಿರೋದಿಲ್ಲ, ಆ ಭಾಗಕ್ಕೆ ಮ್ಯಾಲಥಿಯಾನ್ ಹಚ್ಚಿ ಸಂಪೂರ್ಣವಾಗಿ ನಾಶ ಹೊಂದುತ್ತದೆ. ಇದಿಷ್ಟು ಕ್ರಮವನ್ನ ಕಾಲದಿಂದ ಕಾಲಕ್ಕೆ ಮಾಡ್ಕೊಂಡು ಹೋದ್ರೆ ಖಂಡಿತ ಕಂಟ್ರೋಲ್ ಆಗುತ್ತೆ ಸಾವಯವದಲ್ಲಿ. ಇನ್ನೇನಾದ್ರೂ ಇದೆಯಾ ಪ್ರಶ್ನೆ? ಸರ್, NPV ಅಂತ ಔಷಧಿ ಹೇಳಿದ್ರಿ ಸರ್, ಅದು ಮಾರ್ಕೆಟ್ ನಲ್ಲಿ ಏನಾದ್ರು ತಲುಪತ್ತೆ ನಿಮ್ಮ ಇಲಾಖೆಯಲ್ಲಿ ಏನಾದ್ರು ಸಿಕ್ಕತ್ರ? ರಾಯಪ್ಪ ಕಲ್ಮಂಗಿ ಅಂತ ಹೇಳ್ಬಿಟ್ಟು ಆಗೋಲಿಂದ ಗುಲಾಬಿ ನಾಟ ಮಾಡಿದ್ ಸರ್ 1 acre, ಅದಕ್ಕೆ ಕರಿಜಿಗೆ ಮತ್ತು ಬಿಳಿಜಿಗೆ ಬಂದೆ ಸರ್, ಅದು ಕಂಟ್ರೋಲ್ ಯಾವ ತರ ಮಾಡ್ಬೇಕಂತ ತಿಳಿಸ್ಕೊಡಿ. ಯಾವುದೇ ಒಂದು ನುಶಿ ಅಥವಾ ಇದು ಜಿಗಿ ಇತ್ತಪ್ಪ ಅಂತ ಹೇಳಿದ್ರೆ, ಏನೇ ನಮ್ಮ ಸಂಪರ್ಕ ಕೀಟನಾಶಕಗಳಂತ ಏನ್ ಹೇಳ್ತೀವಿ ಅವುಗಳನ್ನ ಬಳಸ್ಬೋದು. ಈಗ ಇತ್ತೀಚಿನ ಮಾರ್ಕೆಟ್ ಅಲ್ಲಿ ನಮಗೆ ಸ್ಟೋಮಿಪ್ರಿಡ್ ಇದೆ, ಆಕ್ಟ್ರಾ ಅಂತ ಸಿಗುತ್ತೆ. ಇದನ್ನ 0.25 gram 1 liter ನೀರಿಗೆ, ಅಥವಾ ಕಾನ್ಫಿಡರ್ ಅಂತ ಏನಿದೆ ಅದು 0.25 ml, ಇದನ್ನ ಒಂದು ಸಕಾಲಿಕವಾಗಿ ನೀವು ಬಳಸಿದ್ದೆ ಆದ್ರೆ ಅದನ್ನ ಹತೋಟಿ ಮಾಡಬಹುದು. ನನ್ನ ಹೆಸರು ವೆಂಕಟೇಶ್ ಅಂತ. ಸುಗುಂಡಿ ಬಾಳೆ ಸುಳಿ ಹೋಗುತ್ತೆ ಸರ್, ಅದ್ರ ಬಚ್ಚಲದ ಕಸಿ ಬಿಟ್ರೆ ಅದು ಗೊನೆ ಬಂದಿರ್ತದೆ. ಈ ಸುಳಿ ಹೋಗಕ್ಕೆ ವ್ಯತ್ಯಾಸ ಏನು ಸರ್, ಅಥವಾ ಅದು ಗೊನೆ ಬಿಡೋದಕ್ಕೆ ಏನಾದರೂ ಪ್ರಯೋಜನ ಇದೇನು? ಟಪ್ಪಲ್ಲಿ ಏನಾಗ್ತದೆ, ಈಗಾಗಲೇ ಮೊದಲನೇ ಒಂದು ಪ್ರಶ್ನೆಯನ್ನ ಮಲ್ಲಿಕಾರ್ಜುನ್ ಅವ್ರು ಹೇಳಿದ್ರು, ಈ ಒಂದು ಸುಳಿ ಬೀಳ್ತದೆ ಅಂತೇಳಿ, ಅದು ತಿಗಣೆಗಳಿಂದ ಬರ್ತಕ್ಕಂತ ಒಂದು ಏನು ಇದಿದೆ ಅದರಿಂದ ಬರ್ತಕ್ಕಂತಹ ಒಂದು ರೋಗ. ರೋಗ ಅಲ್ಲ, ಅದು ಮೊದಲಿಗೆ ಹುಳ, ಹುಳ ತಾನು ತಿಂದು ನಾಶ ಮಾಡೋದಲ್ಲದೆ ಆ ಒಂದು ರೋಗನು ಸಹ ಹರಡಿ ಹೋಗುತ್ತದೆ. ಅದಕ್ಕೆ ಈಗಾಗಲೇ ಹೇಳಿದ್ರು ಅವರು ಸಮಗ್ರವಾಗಿ ಒಂದು ನಿರ್ವಹಣೆ ಯಾವ ರೀತಿ ಮಾಡಬೇಕು. ಮೊದಲನೇದಾಗಿ ಆ ರೋಗ ಬರದೇದಂಗೆ ತಡೆಯೋದೇ ಮೊದಲನೇ ಪ್ರಶ್ನೆ. ಹಾಗಾಗಿ ಅದಕ್ಕೆ ಕಾರ್ಬೋಫಿರಾನ್ ಅಥವಾ ಫೋರೇಟ್ ಅರಳನ್ನ 10 ಗ್ರಾಂ ಒಂದು ಗಡ್ಡೆಗೆ ಹಾಕ್ರಿ. ಆರೋಗ್ಯವಂತ ಒಂದು ಕಂದುಗಳನ್ನ ತಂದಾಕಿ, ಹಾಗೆ ಜಾಸ್ತಿ ಇರತಕ್ಕಂತಹ ಕಡೆ ಯಾವುದೇ ಒಂದು ಅಂತರ್ವ್ಯಾಪಿ ಕೀಟನಾಶಕ ಏನ್ ಹೇಳಿದ್ರು, ಮಾನಕೋಟಪಾಸ್ ಆಗಿರ್ಬೋದು ಇದಾಗಿರ್ಬೋದು, ಅದನ್ನ ಸುಳಿಗೆ ಬೀಳತಕ್ಕಂತ ಚೆನ್ನಾಗಿ ಸುಳಿ ತೊಯ್ಯುವಂತೆ ಸಿಂಪರಣೆ ಮಾಡಬೇಕು. ಸರ್, ಆಕ್ಚುಲಿ ಏನಾಗ್ತದೆ, ಪಂಚಿಟಾಪ್ ರೋಗ ಬಂದಿದೆ ಗಿಡಕ್ಕೆ ಅಂತಂದ್ರೆ ಅದ್ರಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡುವಂಗಿಲ್ಲ. ಕೆಲಸ ಅಂದ್ರೆ ಆ ಗಿಡ ತೆಗೆದಾಕಿ, ಇದನ್ನ ಇಟ್ಕೊಂಡು ಕುಂತ್ರೆ ಹೆಂಗಾಗ್ತದೆ ಅಂತಂದ್ರೆ ಅದರಿಂದ ರೋಗ ಮತ್ತೊಂದು ಗಿಡಕ್ಕೂ ಹರಡುತ್ತದೆ. ಇದರಲ್ಲಂತೂ ಏನು ಆಗೋದಿಲ್ಲ, ನಿಮಗೆ ಏನು ಇಳುವರಿ ಬರೋದಿಲ್ಲ. ಇದ್ರ ಜೊತೆಗೆ ಮತ್ತೆ ರೋಗ ಯಾಕೆ ಹರಡಿಸ್ಕೊಂಡು ಕೊಡ್ತಾ ಇರಿ ನಿಮ್ಮ ತೋಟದಲ್ಲಿನೇ? ಎರಡನೇ ಸಲ ಮೂರನೇ ಸಲ ಬಂದಿರೋದು ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ, ಗೊನೆ ಕೂಡ ಬಂದಿದೆ. ಪನಾಮ ಸೊರಗ ರೋಗ ಏನಿದೆಲ್ಲ, ಅದು ನೀವು ಏನ್ ಗಡ್ಡೆಗಳನ್ನ ತಂದಿಸ್ತಿಲ್ಲ, ಅದು ಗಡ್ಡೆಯಿಂದಾನೇ ಹರಡ್ತದೆ ಗಿಡದಿಂದ ಗಿಡಕ್ಕೆ. ಎರಡನೇದು ಆ ರೋಗ ಕಾರಕಗಳು ಏನ್ ಕಣಗಳು ಇರ್ತಾವಲ್ಲ, ಅದು ಫ್ಯುಸೇರಿಯಂ ಆಕ್ಸಿಸ್ಫೋರಂ ಫಾರ್ಮಸ್ ಡಿಸೀಸ್ ಅಂತ ಕ್ಯೂಬೆನ್ಸ್ ಅಂತ ಕರಿತೀವಿ. ಈ ರೋಗ ಇದಾವಲ್ಲ, ಬರೀ ಗಡ್ಡೆ ಅಷ್ಟೇ ಅಲ್ಲ, ಮಣ್ಣೊಳಗೂ ಇರ್ತವೆ. ನೀವು ಎಲ್ಲಿ ನಾಟಿ ಮಾಡ್ತಿರ್ಲಿಲ್ಲ, ಒಳ್ಳೆ ಗಡ್ಡೆ ತಗೊಂಡ್ಬಂದನು ನಾಟಿ ಮಾಡಿದ್ರು, ಹಿಂದಿನ ಕಾಲದೊಳಗೆ ಅಥವಾ ಹಿಂದಿನ ಸೀಸನ್ ದೊಳಗೆ ಆ ತೋಟದೊಳಗೆ ಪನ್ನಮ್ಮ ರೋಗ ಇತ್ತಂದ್ರೆ ಮುಂದೆ ಬರುವಂತ ಬೆಳೆ ಅಥವಾ ಹೊಸ ಒಂದು ಗಡ್ಡೆ ತಂದು ಹಚ್ಚಿದ್ರು ಸಹ ನಿಮ್ಮಲ್ಲಿ ರೋಗ ಹರಡೋದು 100% ಆಗಿ ಹರಡ್ತದೆ. ಈ ಪದ್ಧತಿ ಒಳಗೆ ಏನಪ್ಪಾ ಅಂತಂದ್ರೆ, ಹೊಸ ತೋಟ ಬಾಳೆ ತೋಟವನ್ನ ನೀವು ಮಾಡ್ತೀನಿ ಅಂತ ನಿರ್ಧಾರ ಮಾಡಿದಾಗ ಏನ್ ನೀವು ಗಡ್ಡೆಗಳನ್ನು ತಗೊಂಡ್ಬರ್ತಿರ್ಲಿಲ್ಲ, ಆ ಗಡ್ಡೆಗಳನ್ನ ಬ್ಯಾವಿಸ್ಟಿನ್ ನಿಂದ ಉಪಚಾರ ಮಾಡಿ, ಭೂಮಿ ಪನ್ನಾಮ ರೋಗ ಇಲ್ಲ ಮಾಡ್ಕೊಡ್ರಿ. ಅಲ್ಲಿ ಹಿಂದಿನ ಸೀಸನ್ ದಾಗ ಯಾವ್ದು ಪನ್ನಾಮ ರೋಗ ಇಲ್ಲ ಅಂತ ನೀವು ಕನ್ಫರ್ಮ್ ಮಾಡ್ಕೊಡ್ರಿ. ಮೂರನೇದಾಗಿ ಗಡ್ಡೆ ಎಲ್ಲಿಂದ ತಗೊಂಡ್ಬರ್ತಿರ್ಲಿಲ್ಲ, ಯಾವ ರೋಗ ಇಲ್ಲೋದನ್ನ ಕನ್ಫರ್ಮ್ ಮಾಡ್ಕೊಡ್ರಿ. ಮುಖ್ಯವಾಗಿ ಏನಂತಂದ್ರೆ, ಇದು ಬರೀ ಬಾಳೆ ಅಷ್ಟೇ ಅಲ್ಲ, ಯಾವುದೇ ಬೆಳೆಯನ್ನು ತಗೊಳ್ರಿ. ರೋಗಗಳನ್ನ ಕೀಟಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ 3 ನೈಸರ್ಗಿಕವಾದ ವಿಧಾನಗಳಿದಾವೆ. ಒಂದೇದು ರೋಗ ಇಲ್ಲದೇ ಇರುವಂತ ಅಗಲದೆ ಇರುವಂತ ಬೀಜಗಳನ್ನು ಬಳಸ್ರಿ. ಎರಡನೇದು ರೋಗಗಳು ಬರದೇ ಇರುವಂತ ಪ್ರದೇಶದೊಳಗೆ ಬೆಳೆಯಿರಿ. ಮೂರನೇದು ರೋಗಗಳು ಬರದೇ ಇರುವಂಗನ ಬೆಳೆ ಬೆಳೆಯಿರಿ ಅಂತೇಳಿ. ಇವುಗಳು ಸಾಧ್ಯ ಆಗ್ಲಿಕ್ಕಿಲ್ಲ, ಆದ್ರೆ ಏನಪ್ಪಾ ಅಂತಂದ್ರೆ ಮೂರನ್ನು ತಲೆಯಾಗಿ ಇಟ್ಕೊಂಡು ನಾವು ಬೇಸಾಯ ಮಾಡ್ಬೇಕಾಗ್ತದೆ. ಈಗ ಅವ್ರು ಹೇಳ್ತಾ ಇದ್ರೆ ಗೊನೆ ಬಿಡುವ ಹಂತದೊಳಗೆ ಸುಳಿ ಬೀಳ್ತದೆ ಅಂತೇಳಿ. ಗೊನೆ ಬಿಡುವ ಹಂತದೊಳಗೆ ಸುಳಿ ಬೀಳ್ತದೆ ಅಂತಂದ್ರೆ ಒಂದು ಅಲ್ಲಿ ಅಪೆಂಡಿಕ್ಸ್ ಇನ್ಫೆಸ್ಟೇಷನ್ ಆಗಿರ್ಲೇಬೇಕು. ಇಲ್ಲ ಆ ಒಂದು ಗಿಡನ ಪೂರ್ತಿ ಬಟ್ಟೆ ಸಮೇತ ಕೊರೆದು ನೋಡಿದಾಗ ಗೊತ್ತಾಗ್ತದೆ ಅದು ಕೆಳಗಡೆಯಿಂದ ಸಮಸ್ಯೆ ಇದೆ ಅಥವಾ ಮೇಲೆ ಹುಳಗಳು ಬರ್ತಾ ಇದಾವ ಅಂತೇಳಿ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ, ನೀವು ಗಿಡ ಕೊರೆದು ನೋಡಿದಾಗ ಕೆಳಗಡೆ ಪೂರ್ತಿ ಮಧ್ಯಭಾಗ ಏನಾದ್ರೂ ಕಪ್ಪಾಗಿ ಪೂರ್ತಿ ಒಳಗಡೆಯಿಂದ ಹಾಗಾಗಿ ಒಳಗಡೆಯಿಂದ ರಸ ಸೋರ್ತಾ ಇರ್ತದೆ, ಕಂದು ಬಣ್ಣದ ರಸ ಸೋರ್ತಾ ಇರ್ತದೆ. ಇದೆ ಏನಾದ್ರೂ ಆಗಿದ್ರೆ ಅನ್ನಮ ರೋಗದಿಂದನೇ ಇನ್ನು ಸುಳಿ ಏನಪ್ಪ ಅಂತಂದ್ರೆ ಸತ್ತು ಹೋಗಿರ್ತದೆ. ಅವರು ಸಿಸ್ಟಮ್ನಿಂದ ನೋಡ್ತಿರ್ಬೋದು, ಒಂದ್ ಹೇಳ್ತೀನಿ, ಪನಾಮ ರೋಗ ನನ್ನ ಸ್ವಂತದ ಅನುಭವದ ಮಟ್ಟಿಗೆ. ಸರ್, ಈಗ ನಾನೇನ್ ಹೇಳಿದ್ರೆ, ಮಹಿಳೆಯರಿಗೆ ಮಕ್ಕಳಾಗಲ್ಲ ಅಂತಂದೇಳಿ ಬೇರೆ ಟ್ರೀಟ್ಮೆಂಟ್ ಗಳ ಪ್ರಕಾರವಾಗಿ ಮಕ್ಕಳಾಗ್ತವೆ. ಈಗ ಇದು ಒಂದು ಮಕ್ಕಳ ಅಂತ ಸ್ಟೇಜ್ ಬಂದಿರ್ತದೆ, ಇದಕ್ಕೇನಾದ್ರೂ ಟ್ರೀಟ್ಮೆಂಟ್ ಐತಾನಂತ ನಾನು ಕೇಳ್ತಾ ಇರೋದು. ಅಲ್ಲ ಅಲ್ಲ, ನಿಮ್ಮ ಅನುಭವದ ಪ್ರಕಾರ ಯಾವ ರೀತಿ ಸುಳಿ ಬೀಳುತ್ತೆ ಅಂದ್ರೆ, ನೀವು ಏನಂದ್ರೆ ಅನುಭವ ಇದ್ದಲ್ಲಿ ಅಮೃತ ಇದೆ, ಸಪೋಸ್ ನೀವು ಮಾಡ್ಕೊಳ್ತಾ ಬಂದಿರ್ತೀರಿ ಇಂತಹ ಹಂತದಲ್ಲಿ ಹಿಂಗ್ ಬೀಳುತ್ತೆ ಅಂತೇಳಿ, ಅದಕ್ಕೆ ಯಾವ ಕಾರಣದಿಂದ ಅದಕ್ಕೆ ಸುಳಿ ಬೀಳುತ್ತೆ ಅಂತಕ್ಕಂಥದ್ದು ನೀವು ಗಮನಿಸಿರ್ತೀರ. ಸೊ ಅದನ್ನ ನಾವು ಅನುಭವ ಕೇಳಿದ್ವಿ, ಈ ಮಕ್ಕಳದು ಅದು ಸಮಸ್ಯೆ. ನೀವು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಕಷ್ಟು ಇಲ್ಲ ಆ ರೀತಿ ಯಾವುದೇ ಇಲ್ಲ. ಇವಾಗ ನಾನು ಒಂದು ಕೇಳ್ಕೊಳ್ಳೋದು ಏನಪ್ಪ, ಎಲ್ಲ ರೈತ ಬಾಂಧವರು ಇದೀವಿ ಇಲ್ಲಿ, ಇವತ್ತಿನ ಸ್ಟೇಜ್ ನಲ್ಲಿ ಸರ್ಕಾರಿ ಗೊಬ್ಬರ ಕೊಡೋ ಸ್ಟೇಜ್ ನಲ್ಲಿ ನಾವಿಲ್ಲ. ನಾವು ಬೆಳೆದಿರೋ ಎಲ್ಲಾ ಬೆಳೆಗಳಿಗೆ ನಾವು ಏನ್ ಅನ್ಕೊಂತೀವೋ ಬಂಗಾರ ಧಾರಣೆ ನಮಗೆ ಸಿಗ್ಬೇಕಂತ ಹೇಳ್ತೀವಿ. ಬಟ್ ಬಂಗಾರಕ್ಕೆ ಒಂದು ಧಾರಣೆ ಐತೆ, ನಮ್ಮ ಮಣ್ಣಿಗೂ ಒಂದು ಧಾರಣೆ ಐತೆ, ಬಟ್ ನಾವು ಬೆಳೆದಿರೋ ಬೆಳೆಗೆ ಧಾರಣೆ ಇಲ್ಲ. ಅದಕ್ಕೆ ನಾನು ಎಲ್ಲರ ನಡುವೆ ನಾನು ಒಂದು ಮಾತು ಏನ್ ಹೇಳ್ತೀನಪ್ಪ ಅಂತ ಹೇಳಿದ್ರೆ, ನಮ್ಮ ಬೆಳೆಗಳಲ್ಲಿ ನಾವು ಹೆಚ್ಚಿನ ಲಾಭ ತಗೋಬೇಕಂತ ಹೇಳಿದ್ರೆ, ಇವತ್ತಿನ ಧಾರಣೆಗೆ ಇರ್ಲಿ ನಮಗೆ ಲಾಭ ಜಾಸ್ತಿ ಬೇಕಂತ ಹೇಳಿದ್ರೆ, ನಮ್ಮ ಖರ್ಚನ್ನ ನಾವು ಕಡಿಮೆ ಮಾಡ್ಕೋಬೇಕು. ಖರ್ಚಿನ ಯಾವ ರೀತಿ ನಾವು ಕಡಿಮೆ ಮಾಡ್ಕೋಬೇಕಂತ ಹೇಳಿದ್ರೆ, ಪ್ರತಿಯೊಂದು ಭೂಮಿನಲ್ಲಿ ನಮ್ದೊಂದು 50 ಎಕರೆ ಐತಪ್ಪ ಭೂಮಿ ಅಂತ ಹೇಳಿದ್ರೆ, ನಮ್ದು 50 ಕಡೆಗೆ ಇರ್ಬೋದು ಭೂಮಿ. ಒಂದೊಂದು ಗದ್ದೆನಲ್ಲಿನೂ ನಾನು ಒಂದೊಂದು 2 ಪಿಕ್ ಮಾಡಿಕೊಂಡು ಅಲ್ಲಿ ಬಂದಿರ್ತಕ್ಕಂತ ತ್ಯಾಜ್ಯ ವಸ್ತುಗಳನ್ನ ಅದೇ ಹೊಲದಾಗಿಂದ ತಗೊಂಡು ಆ ಪಿಟ್ನಲ್ಲಿ ಹಾಕಿ ಅಲ್ಲಿಂದ ಎರೆಹುಳ ಗೊಬ್ಬರನ ನಾನು ತಯಾರು ಮಾಡಿಕೊಂಡು ನಮ್ಮ ಹೊಲದ ಮಟ್ಟಿಗೆ ನಾನು ಹಾಕೊಂಡ್ಬಿಟ್ನಪ್ಪ ಅಂತ ಹೇಳಿದ್ರೆ ನನಗೆ ಸರ್ಕಾರಿ ಗೊಬ್ಬರದ ಖರ್ಚು ಅಂತ ಪೂರಾ ನಿರ್ಣಾಮ ಮಾಡ್ಕೊಂತೀನಿ. ಒಂದು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇದರಿಂದ ಸರ್ಕಾರಿ ಗೊಬ್ಬರ ನಾವು ಹಾಕೋದ್ರಿಂದ ಏನಾಗ್ತದೆ ನಮಗೆ ನಾನಾ ನಮ್ಮಲ್ಲಿ ಡಿಸೀಸಸ್ ಬರ್ತವೆ. ಆ ಡಿಸೀಸಸ್ ನ ಆಟೋಮೆಟಿಕ್ ಆಗಿ ನಾವೇ ನಮ್ ಕೈಯಾರೆ ನಾವೇ ಡಾಕ್ಟರ್ ಆಗ್ಬಿಡ್ತೀವಿ. ನಮ್ಮ ಹೊಲಗಳಲ್ಲಿ ಬಂದಿರೋ ರೋಗ ಕೀಟಗಳನ್ನ ಎರೆಹುಳ ಗೊಬ್ಬರ ಅಂತ ಇವತ್ತೇನು ನಾವು ಜೀವಾಮೃತ ಅಥವಾ ಏನ್ ಕರಿತಿದೀವಲ್ಲ ಅದರಷ್ಟೇ ಪರಿಣಾಮಕಾರಿಯಾಗಿ ಈ ಎರೆಹುಳ ಗೊಬ್ಬರ ಕೆಲಸ ಮಾಡ್ತೈತೆ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂತ ಹೇಳಿದ್ರೆ ನಾನು ಶೇಂಗಾ ಬಿತ್ತಿದ್ದೆ. ಶೇಂಗಾ ಬಿತ್ತಿದ್ರೆ ಏನಾಗಿತ್ತು, ನನ್ನ ಅಕ್ಕಪಕ್ಕ ಹೊಲಗಳವರು ಎಲ್ಲರೂ ಸ್ಪ್ರೇ ಮಾಡ್ಕೋತ ಬಂದ್ರು, ಬಟ್ ನಾನು ಒಂದು ಸ್ಪ್ರೇ ಮಾಡಲಿಲ್ಲ. ಕಾರಣ ಏನು, ನಾನು ಎರೆಹುಳ ಗೊಬ್ಬರದ ಮೇಲೆ ನಾನು ಬೆಳೀತಾ ಇದ್ದೆ. ಬಟ್ ಈಲ್ಡ್ ಬಂದು ಅವ್ರದ್ದು ನಂದು ಸೇಮ್, ಬಟ್ ನನಗೆ ಉಳಿತಾಯ ಜಾಸ್ತಿ ಆಯ್ತು, ಲಾಭ ನನಗೆ ಏನಾಯ್ತು ಜಾಸ್ತಿ ಆಯ್ತು. ಸೊ ನನಗೆ ಕಾರಣ ಏನು, ಖರ್ಚು ಕಡಿಮೆ ಆಯ್ತು. ಸೊ ಇದೇ ರೀತಿ ನಾನು ಇವಾಗ ಎಲ್ಲಾ ಹೊಲಗಳಲ್ಲಿ ಒಂದೊಂದು ಎರೆಹುಳ ಗೊಬ್ಬರ ಪಿಕ್ ಮಾಡ್ಕೊಂಡು ನಮ್ಮಲ್ಲಿ ಬಂದಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನ ಅದಕ್ಕೆ ಹಾಕೊಂಡು ನಮ್ಮ ಗೊಬ್ಬರನ ನಾವೇ ತಯಾರು ಮಾಡ್ಕೊಂಡ್ಬಿಟ್ರೆ ಅಲ್ಟಿಮೇಟ್ ಆಗಿ ನಮಗೇನು ನಮ್ಮ ಪ್ರಾಫಿಟ್ ರೇಷಿಯೋ ಏನಿರ್ತದೆ ಜಾಸ್ತಿ ಆಗ್ತಾ ಹೋಗ್ತದೆ. ಅದು ನಮಗೆ ಮುಖ್ಯವಾಗಿ ಬೇಕಿರೋದು. ಆಮೇಲೆ ಇನ್ನೊಂದು ಈ ಕಬ್ಬು, ಕಬ್ಬು ರೈತರು ನನಗೆ ಜಾಸ್ತಿ ಕಾಣಿಸ್ತಾ ಇಲ್ಲ ಇಲ್ಲಿ, ಬಟ್ ಆದ್ರೂ ನಾನು ಮಾತು ಹೇಳಕ್ ಬಯಸ್ತೇನೆ. ಇವತ್ತಿನವರೆಗೆ ನಮಗೆ ಹೇಳಿರೋದು ಏನಪ್ಪಾ ಕಬ್ಬು ಅಂತ ಹೇಳಿದ್ರೆ ಲೇಜಿ ಮ್ಯಾನ್ಸ್ ಅಗ್ರಿಕಲ್ಚರ್ ಅಂತ ಹೇಳ್ತಾರೆ, ಅಂದ್ರೆ ಸೋಮಾರಿತನದ ಬೇಸಾಯ ಅಂತ ಹೇಳ್ತಾರೆ. ಅಲ್ಲ, ನಾನು ಹೇಳ್ತೀನಿ, ಸೋಮಾರಿತನದ ಬೇಸಾಯ ಮಾಡಕ್ ಹೋಗ್ಬೇಡ್ರಿ. ಕಬ್ನಲ್ಲಿ ಅಂತರ್ ಬೇಸಾಯ ಮಾಡ್ರಿ, 4 ಅಡಿ 5 ಅಡಿ ಸಾಲ್ ಮಾಡ್ರಿ. ಆ ಮಧ್ಯದಲ್ಲಿ ಶೇಂಗಾ ಬೆಳೀರಿ, ಸೆಣಬು ಬೆಳೀರಿ, ನೀವು ಅಲಸಂದಿ ಬೆಳೀರಿ, ಹುಳಿ ಬೆಳೀರಿ, ಯಾವ್ದಾದ್ರು ಬೆಳೆ ತಕ್ಕೊಂಡು ಅದನ್ನ ಮತ್ತೆ ಮಲ್ಚಿಂಗ್ ಮಾಡ್ರಿ. ಮಲ್ಚಿಂಗ್ ಮಾಡ್ಬಿಟ್ಟು ಆ ತಿಂಗಳ ಟೈಮ್ ನಲ್ಲಿ ನಿಮ್ದು ಬೆಳೆ ಬಂದ್ಬಿಡ್ತೈತೆ. ಅದ್ರ ನಂತರ ನಿಮಗೆ ಅದೊಂದು ಲಾಭ ಲೆಕ್ಕದಲ್ಲಿ ಅದು ಬರುತ್ತೆ ಅಂತರ್ ಬೇಸಾಯದ ಬೆಳೆ. ಆ ನಂತರ ಅದೇ ಗೊಬ್ಬರ ಆಗ್ಬಿಟ್ಟು ನಿಮಗೆ ಕಬ್ಬಿನಲ್ಲಿ ಹೆಚ್ಚಿನ ಇಳುವರಿ ಕೊಡ್ತೈತೆ. ಆದ್ಮೇಲೆ ಇವತ್ತಿನಲ್ಲಿ ಕಬ್ಬಿನಲ್ಲಿ ಕೇಳಿರೋದೇನಪ್ಪ ಅಂತ ಹೇಳಿದ್ರೆ 50 ಟನ್ 60 ಟನ್ ಅಂತೇಳಿ ನಾವು ಕೇಳಿದೀವಿ. ಬಟ್ ನಾನು ಕೇಳಿರೋದು 300 ಟನ್, ಅದು 300 ಟನ್, 300 ಟನ್ ಹೆಂಗಪ್ಪ ಅಂತ ಹೇಳಿದ್ರು. ಮುಂಚೆ ಇವ್ರು ಆಂಧ್ರದವರು ಏನು ನಮ್ ಕಡೆ ಬಂದ್ರಲ್ಲ, 50 ತೂಕ ಬೆಳಿತೀವಿ ಒಂದು ಎಕರೆ ಗದ್ದೆಗೆ, 60 ತೂಕ ಬೆಳಿತೀವಿ ಒಂದು ಎಕರೆ ಗದ್ದೆಗೆ ಅಂತ ಹೇಳ್ತಿದ್ರು. ನಾವು ಇದೇನು ಸಾಧ್ಯಪ್ಪ ಅಂತೇಳಿ ನಾವು ಇದ್ ಮಾಡ್ತಿದ್ವಿ. ನಂತರ 2002 ನನಗೆ ತಾಲೂಕ್ ಮಟ್ಟದ ಅದೇನು ಇದು ಸಿಗುತ್ತಲ್ಲ, ಏನಲ್ಲ ಭತ್ತ ಬೆಳೆಯೋ ಕಾಂಪಿಟೇಷನ್ ಇರುತ್ತಲ್ಲ, ಅದರಲ್ಲಿ 55 ತೂಕ ಬೆಳೆದು ನನಗೆ ಸೆಕೆಂಡ್ ಪ್ಲೇಸ್ ಬಂತು. ನಾನೇ ತಗೊಂಡ್ಬಿಟ್ಟು ಪ್ರಶಸ್ತಿ ಅನ್ನೋ ಒಂದು ನನಗೆ ಆಶ್ಚರ್ಯ, ನನಗೆ ಇಷ್ಟು ನಾವು ಬೆಳೆಯಕ್ ಸಾಧ್ಯನಾ ಅಂತೇಳಿ. ಬಟ್ ಅದೇನೈತ ಅಂತ ಹೇಳಿದ್ರೆ ನಾವು ಮಾಡ್ಬೋದು, ಬಟ್ ನಾವು ಮಾಡ್ತಾ ಇಲ್ಲ. ಅದ್ರಲ್ಲಿ ನಾನು ಏನ್ ಸ್ಪೆಷಲ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅದ್ರ ಟ್ರ್ಯಾಕ್ ರೆಕಾರ್ಡ್ ಇಟ್ಟಿಲ್ಲ. ಬಟ್ ನಾನು ಇಟ್ಟಿದ್ರೆ ನಾನು ಚೆನ್ನಾಗಿರ್ತೇನೆ ಅಂತೇಳಿ. ಬಟ್ ನಾವು ಬೆಳಿತೀವಿ ಅನ್ನೋದು ನನಗೆ ಗೊತ್ತಿದೆ, ಆ ಪೊಟೆನ್ಶಿಯಲ್ ಅಂತಲ್ಲಿದೆ, ನಾವು ಮಾಡ್ತಾ ಇಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ಇಷ್ಟೆಲ್ಲ ಸೀಮಿತ, 50 ಟನ್ ಎಲ್ಲ ನಾವು ಬೆಳೆಯೋದು, 50 ಟನ್ ಬೆಳೆದ್ರೆ ಸಾಕು. ಬಟ್ ನಾವು ಅದನ್ನ ಯಾಕೆ 100 ಟನ್ ಹೋಗ್ತಾ ಇಲ್ಲ, 100 ಟನ್ ನಮ್ಮೂರಲ್ಲೇ ನಾವು ಬೆಳಿಬಹುದು, ಯಾಕೆ ಮಾಡ್ತಾ ಇಲ್ಲ ನಾವು? ಸೊ ಅದನ್ನ ನಮ್ಮಷ್ಟಕ್ಕೆ ನಾವೇ ಒಂದು ಪ್ರಶ್ನೆ ಹಾಕೊಂಡು ಆ ಡ್ರೈವ್ ನಲ್ಲಿ ನಾವು ಮುಂದೆ ಹೋಗ್ಬಿಟ್ಟು ಅದಕ್ಕೆ ಏನೇನ್ ಬೇಕು, ಯಾವ್ಯಾವ ತರ ಬೇಸಾಯ ಮಾಡ್ಬೇಕು ಅದನ್ನ ಕಲ್ತ್ಕೊಂಡು ನಾವ್ ಯಾಕೆ ನಮ್ಮೂರಲ್ಲಿ ಒಂದು 100 ಟನ್ಸ್ ಕ್ಲಬ್ ಅಂತ ಹೇಳಿ ನಾವ್ ಯಾಕೆ ಮಾಡ್ಕೊಡುದು? ಇದು ಒಂದು ಡೈವರ್ಷನ್ ನನಗೆ ಬೇಕಂತೇಳಿ ನಾವೆಲ್ಲ ರೈತರಲ್ಲಿ. ಎಸ್ ಎಸ್ ಎಂ ಕೊಟ್ರೇಶ್ ಅವರು, ನಮ್ಮ ಹಿರಿಯರಾದಂತ ಇವು ಕಾಂಬ್ಲಾಪುರ ಪ್ರಶಾಂತ್ ಸಿಂಗ್ರಾವ್ ಅವರು ಎರೆಹುಳ ಗೊಬ್ಬರದ ಬಗ್ಗೆ ತಮ್ಮ ಅನುಭವವನ್ನ ಹೇಳಿದ್ರು. ಅದ್ರ ಜೊತೆಗೆ ನಮಗೆ ತಿಳಿದನೋ ನಮಗೆ ತಿಳಿದಾರ್ದನೋ ಕೇಳಿನೋ ಏನೋ ಪ್ರೇರಣೆ ಕೊಟ್ಟು ನಾವು ಎರೆಹುಳ ಗೊಬ್ಬರನ ನೆರಳಲ್ಲಿ ಬೆಳೆಸಬಹುದು, ಗಿಡದ ನೆರಳಲ್ಲಿ ಬೆಳೆಸಬಹುದು, ತಂಪಿರೋ ಜಾಗದಲ್ಲಿ ಬೆಳೆಸಬಹುದು ಅನ್ನೋ ಕಾರಣಕ್ಕೆ ನಾನು ನಮ್ಮ ತೋಟದಲ್ಲಿ ನಮ್ಮ ಮಲ್ಲಿಗೆ ತೋಟದಲ್ಲಿ ನಾವು ಮಲ್ಚಿಂಗ್ ಮಾಡೋ ಅಂತ ಸಂದರ್ಭದಲ್ಲಿ ಬಂದಿರೋಂತ ಮಲ್ಲಿಗೆ ಕಟ್ಟಿನ ಏನ್ ದಾಯ ಅಂತ ಕರಿತೀವಲ್ಲ, ಗಿಡದಿಂದ ಗಿಡದ ನಡುವೆ ಹಾಕ್ತಾ ಬರ್ತಿದ್ವಿ. ಅದರಲ್ಲಿ ನೀರು ಹಾಯಿಸೋ ಸಂದರ್ಭದಲ್ಲಿ ತಂಪು ಇದ್ದೇ ಇರ್ತಿತ್ತು. ಆ ಕಾರಣಕ್ಕೆ ನಾನು ಎರೆಹುಳುಗಳನ್ನ ಪಿಟ್ನಿಂದ ಜಾಸ್ತಿ ನಾವು ಗೊಬ್ಬರ ಹಾಕಿದಾಗ ಜಾಸ್ತಿ ಬಂದಂತ ಎರೆಹುಳುಗಳನ್ನ ನನ್ನ ತೋಟದಲ್ಲಿ ಒಂದು 300 ಗಿಡದ ಹತ್ರ ಬೀಳ್ತಿದ್ದೆ. ಅದ್ರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಅದು ಗಿಡ ಎಲ್ಲ ಚೆನ್ನಾಗಿರ್ತಿತ್ತು, ಇಷ್ಟೇ ಚಿಗುರು ಬರ್ತಾ ಇತ್ತು, ಉದ್ದಕ್ಕೆ ಚಿಗುರು ಬರ್ತಾ ಇರ್ಲಿಲ್ಲ. ಇದೇ ಅದೇನಾಯ್ತು, ಹೊಸ ಗಿಡಗಳು, ನನ್ನ ಮೊದಲು ಹಳೆ ತೋಟ ಏನಿತ್ತು ಅದು ಚೆನ್ನಾಗಿ ಬರ್ತಿತ್ತು, ಬೇರೆಯವ್ರು ನೋಡಿದವ್ರೆಲ್ಲ ಏನಾಯ್ತು ಇದು ಯಾವುದೋ ಆಗ್ಲೇ ಗಿಡ ಹಳೇದಾಗ್ತಾ ಬರ್ತಾ ಇದೆ, ಮುದಿ ಆಗ್ತಾ ಇದೆ, ಇದನ್ನ ಇದ್ಯಾಕೋ ಚಿಗುರು ಬರ್ತಾ ಇಲ್ಲ ಅಂತ ಬೇರೆಯವ್ರೆಲ್ಲ ಅನುಭವ ಇತ್ತು. ನನಗೆ ಹಂಗಿರ್ಲಿಲ್ಲ, ಯಾಕಂದ್ರೆ ಹಳೆ ತೋಟದ ಗಿಡ ಚೆನ್ನಾಗಿತ್ತು, ಹೊಸದಾಗಿ ನಾಟಿ ಮಾಡಿದಂತ ಇದು ನಾನು ಎಲ್ಲಿ ಎರೆಹುಳುಗಳು ಬಿಟ್ಟಿದ್ನೋ ಅಲ್ಲಿ ಮಾತ್ರ ಒಂದಿಷ್ಟು ಚಿಗುರು ಬರ್ತಾ ಇತ್ತು. ಇದು ಯಾಕೆ ಏನಂತ ನಾನು ತಲೆ ಕೆಡಿಸ್ಕೊಂಡು ಇದನ್ನ ಮಾಡಿದ್ರೆ ಅಲ್ಲಿ ಮಾತ್ರ ನಾವು ಎರೆಹುಳುಗಳು ಒಂದು 300-400 ಗಿಡದ ಹತ್ರ ಬಿಟ್ಟಿರೋಂಥದ್ದು ಒಂದು ನೆನಪಿಗೆ ಬಂತು. ನಂತರದಲ್ಲಿ ನಾನು ಆ ಎರೆಹುಳುಗಳನ್ನ ಇದೇನಾದ್ರೂ ಇದನ್ನ ಮಾಡ್ತದ ಅಂತೇಳಿ ಆ ಎರೆಹುಳುಗಳು ಎಲ್ಲಿ ಬಿಟ್ಟಿದ್ನೋ ಅಲ್ಲಿ ಯೂರಿಯಾ ಹಾಕಿ ಸ್ವಲ್ಪ ಎಲ್ಲ ಮತ್ತೆ ಅಗತಿ ಮಾಡಿ ಇದನ್ನ ಮಾಡಿರೋದ್ರಿಂದ ಈ ವರ್ಷ ಚೆನ್ನಾಗಿ ಮತ್ತೆ ಆ ಗಿಡಗಳು ಚಿಗಿರ್ತಾ ಇದ್ದಾವೆ. ಅದು ವ್ಯತ್ಯಾಸನ ಸ್ಪಷ್ಟವಾಗಿ ಗಮನಿಸಬಹುದು. ಈಗ ಎರೆಹುಳ ಇದು ಅಂತ ಹೇಳಿದ್ರೆ ಈಗ ಅವು ಏನ್ ಸಿಗ್ತದ ಅದು ನಮ್ಮ ಮಲ್ಲಿಗೆ ತೋಟದಲ್ಲಿ ಈ ಏನು ಈ ಚಾಪೆ ತರದ್ದು ಸಣ್ಣ ಸಣ್ಣ ಬೇರಿರೋಂತ ಇದು ಜಾಸ್ತಿ ಇರ್ತದೆ. ಏನೋ ಸೈಡ್ ಬೇರುಗಳು ಹಿಂಗ ಭೂಮಿಗೆ ಸಮಾನಾಂತರವಾಗಿ ಹರಡುವಂತ ಬೇರುಗಳು ಇರೋದ್ರಿಂದ ಅವು ತಂಪಿರೋ ಅದಕ್ಕೆ ಹೊಟ್ಟೆ ಹಸಿರ್ತದೋ ಏನೋ ಬೇರೆ ಪದಾರ್ಥ ಗಟ್ಟಿ ಪದಾರ್ಥ ಕರಗಲಾರದಂತ ಸಂದರ್ಭದೊಳಗ ನನ್ನ ಆ ಏರ್ಲೈನ್ ಅದೇನು ಏರ್ತದ್ದು ಇದು ಇರ್ತದಲ್ಲ ರೂಟ್ಸ್ ತಿಂದಿರ್ಬೋದು ಅಂತ ಅನುಮಾನ ಬಂದು ಆ ಪ್ರದೇಶನ ಈಗ ನಾನು ಈಗ ಗಮನಿಸ್ತಾ ಇದ್ದೀನಿ. ಅಲ್ಲಿ ಈಗ ಮತ್ತೆ ನಾನು ಈ ತರದ ಪಿರೋಡನ್ನು ಇದೆಲ್ಲ ಹಾಕಿರೋದ್ರಿಂದ ಮತ್ತೆ ಎಲ್ಲ ರೀತಿ ಚಿಗುರು ಬರ್ತಾ ಇದೆ. ಇದು ಎರೆಹುಳದ್ದು ಇನ್ಸ್ಟಿಟ್ಯೂಟ್ ಬರ್ಮಿ ಕಾಂಪೋಸ್ಟಿಂಗ್ ಅಂತ ಏನ್ ಕರಿತೀವಿ. ಈಗ ನಾವು ಸೋಮಾರಿತನದ ಇದ್ರೊಳಗ ನಾವು ಇನ್ಸಲ್ ಸೋಮಾರಿಗಳಾಗ್ಬೋದೇನ ಅಂತಂದು ಎದುರು ಮಾಡೋ ಹೊತ್ತಿಗೆ ಎರೆಹುಳನ್ನ ನಾವು ತೋಟದಲ್ಲಿ ಡೈರೆಕ್ಟ್ ಬಿಟ್ಟಿರೋ ಕಾರಣಕ್ಕೆ ಇದೊಂದು ಪಾಠ. ಮುಂದಿನ ಅವರು ಕೂಡ ಅವ್ರ ತೋಟದಲ್ಲಿ ಒಮ್ಮೆಲ್ಲೋ ಇನ್ನೊಂದು ಸೆಮಿನಾರ್ ಅಲ್ಲಿ ಕೇಳಿದ್ದೆ ನಾನು ಅವರು ಟ್ರೆಂಚ್ ತೆಗೆದು ಅದರೊಳಗೆಲ್ಲ ಅವ್ರದ್ದು ಕೊಳೆ ಇದನ್ನೆಲ್ಲ ಹಾಕಿ ಅದನ್ನ ಹಾಕಿ ಮಾಡ್ತಿರ್ತಾರಂತ. ಅಲ್ಲಿ ಕೂಡ ಏನಾದ್ರು ಹಿಂಗ ಗಮನಿಸುವಂತ ಸಂದರ್ಭ ಬಂದ್ರೆ ಈ ತರದೊಂದು ಒಂದು ಗಮನ ಇರಲಿ, ಅವ್ರ ತೋಟ ಕೂಡ ನನ್ನ ತೋಟ ಅಂತ ಭಾವಿಸ್ತೀನಿ. ಅದರ ಜೊತೆಯಲ್ಲಿ ಈಗ ನಾನು ಭತ್ತದ ಬೇಸಾಯನೂ ಕೂಡ ಈಗೊಂದು 8 ಬೆಳೆನ ಗಮನಿಸಿದ್ದೀನಿ. ಅದರಲ್ಲಿ ಏನಂತ ಹೇಳಿದ್ರೆ ಆ ಭತ್ತದ ಬೆಳೆಯಲ್ಲಿ ನಮ್ಗೆ 70 ಹೆಚ್ಚು ನಮಗೆ ಭತ್ತದ ಸ್ನೇಹಿತರು ಅಂದ್ರೆ ನಮ್ಮ ರೈತರ ಸ್ನೇಹಿತರು ನಮ್ಮ ರೈತಾಪಿ ವರ್ಗದ ಸ್ನೇಹಿತರಾದಂತ ಹುಳುಗಳು ನಮಗೆ ಬೇಕಾದಂತ ಹುಳುಗಳೇ ಒಂದು 70 ಹುಳುಗಳನ್ನ ನಾವು ಅಲ್ಲಿ ಗಮನಿಸಬಹುದಾದಂತ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿನೇ ನಾನು ಪ್ರಪೋಸರಿನೋ ನನಗೆ ಜೈವಿಕ ಇದು ಏನು ಭೂಮಿ ಒಳಗೆ ಬಳಸ್ತಾ ಫಿರುಡಾನ್ ಫೋರೇಟ್ ಏನು ಗ್ರಾನ್ಯೂಲ್ಸ್ಗೆ ಬದಲಾಗಿ ಪರ್ಯಾಯ ಬದಲಾಗಿ ಜೈವಿಕ ಕೀಟನಾಶಕಗಳು ಸಿಗದೇ ಇರೋ ಕಾರಣಕ್ಕಾಗಿನೇ ಫಿರುಡಾನ್ ಬಳಸ್ಕೊಳ್ತಾ ಬಂದಿದ್ರಿಂದ ಪ್ರತಿ 15-20 ದಿನಕ್ಕೊಮ್ಮೆ ಫಿರುಡಾನ್ ಹಾಕಿರೋ ಕಾರಣದಿಂದಾಗಿ ಒಂದೂ ಸ್ಪ್ರೇ ಇಲ್ದೇನೆ 8 ಬೆಳೆ ನಾನು ಭತ್ತದ ಬೆಳೆನ ತೆಗೆದಿರೋದಿದೆ. ಅದರಲ್ಲಿ ಯಾವುದು ಶಿಲೀಂದ್ರನಾಶಕನು ಸ್ಪ್ರೇ ಮಾಡಿಲ್ಲ, ಕೀಟನಾಶಕನು ಸ್ಪ್ರೇ ಮಾಡದೇನೆ ಬಳಸಿ ತೆಗೆದಿರೋಂತ ಒಂದು ಅನುಭವ ಕೂಡ ಇದೆ. ಅದರ ಜೊತೆನಲ್ಲಿ ತೋಟಗಾರಿಕಾ ಮಿಷನ್ ಈ ಚಾಲ್ತಿ ಇದೆ, ಇದರೊಳಗೆ ನಾವು ಇಂಟರ್ನ್ಯಾಷನಲ್ ಕ್ವಾಲಿಟಿ ಬೆಳಿಬೇಕು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಭರಾಟೆಯಲ್ಲಿ ಈಗ ನಾವು ಇಂಟರ್ ಕ್ರಾಪಿಂಗ್ ಅಂತ ಏನು ಬೆಳೀತಾ ಇದೀವಿ. ಈಗ 30-1 ಹಾಕಂತ ಬೆಳೆಗಳಿದ್ದಾವೆ, ಕೆಲವೊಂದು ಸಪೋಟ ಮ್ಯಾಂಗೋ ಮಾವು ಈ ತರದ್ದು ಅವು 8 ಆ ಒಂದು ಎಕನಾಮಿಕ್ ಈಲ್ಡ್ ಬರ್ತದೆ. ಅಷ್ಟೊಳಗೆ ಮಧ್ಯದಲ್ಲಿ ಈಗ ನುಗ್ಗೆಕಾಯಿ ಬೆಳಿಬಹುದು, ಪೇರ್ಲೆ ಬೆಳಿಬಹುದು, ಈ ತರದ್ದು ಕರಿಬೇವು ಬೆಳಿಬಹುದು ಅನ್ನೋ ಸಂದರ್ಭದೊಳಗೆ ನಾನೇನ್ ಮಾಡಿದೆ ಸಪೋಟ ಬೆಳೆ ನಡುವೆ 15-1 ಪೇರ್ಲೆ ಆಗಿದೆ. ಯಾಕಂದ್ರೆ 2ನೇ ವರ್ಷದಿಂದ ಅದು ಕ್ರಾಪ್ ಸ್ಟಾರ್ಟ್ ಆಗ್ತದೆ. ಈಗ ಸಪೋಟ ಬೆಳೆ ಅಷ್ಟರಲ್ಲಿ ನನಗೆ ಸ್ವಲ್ಪ ಅದ್ರದ್ದು ಖರ್ಚು ಸರಿದೂಗಿಸಬಹುದು ಅನ್ನೋ ಒಂದು ಇದ್ರೊಳಗೆ ಮಾಡ್ತಾ ಬಂದೆ. ಮತ್ತೆ ಕೆಲವೊಂದು ಇದ್ರೊಳಗೆ ಏನ್ ಮಾಡಿದೆ ಪೇರ್ಲೆ ಗಿಡ ಎಲ್ಲೋ ಹೋದ ಹತ್ರ ಮಾವಿನ ಗಿಡಗಳು ಕೂಡ ಹಾಕಿದೀನಿ. ಅದು ಏನಂದ್ರೆ ಏಕಕಾಲದಲ್ಲಿ ಈಗ ಏಕಕಾಲದಲ್ಲಿ ಪೆರ್ಲ ಆಮೇಲೆ ಮಾವು ಸಪೋಟ ಹೂ ಬಿಡುವಂತ ಸಂದರ್ಭದಲ್ಲಿ ಈ ಪರಾಗಸ್ಪರ್ಶದ ಈ ಏನು ಮ್ಯೂಟೇಷನ್ ಅಂತೀವಲ್ಲ ಆ ಕ್ರಿಯೆ ಜೀನ್ ಮ್ಯೂಟೇಷನ್ ಅಂತ ಸಂದರ್ಭದೊಳಗೆ ಆ ಮಾವಿನ ಹಣ್ಣು ಡಿಫಾರ್ಮ್ ಆಗಿರೋಂತ ಒಂದು ಇದು ಕೂಡ ಆ ಪೇರ್ಲಕಾಯಿನೂ ಅಲ್ಲ ಈ ತರ ಮಾವಿನಕಾಯಿನೂ ಅಲ್ಲ, ಅರ್ಧ ಪೇರ್ಲಕಾಯಿ ಕಂಡಂಗೆ ಕಾಣಿಸ್ತದೆ, ಒಂದ್ ಸೈಡ್ ಮಾವಿನಕಾಯಿ ಕಂಡಂಗೆ ಕಾಣಿಸ್ತದೆ. ಈ ತರದ್ದು ಇದು ಕೂಡ ನಮ್ಮ ತೋಟದಲ್ಲಿ ಬೆಳೆದಿರೋದು ಕೂಡ ಗಮನಿಸಿದ್ವಿ. ಈಗ ಮತ್ತೆ ಅಂತಾರಾಷ್ಟ್ರೀಯ ಗುಣಮಟ್ಟದ ನಾವು ಹಣ್ಣುಗಳನ್ನ ಬೆಳೆಯುವ ಹೊತ್ತಿಗೆ ಇದನ್ನು ಕೂಡ ವಿಜ್ಞಾನಿಗಳು ಹಾಗೂ ರೈತರು ಇರೋ ಕಾರಣಕ್ಕೆ ಒಂದ್ ಕಡೆ ಇರಲಿ ಅನ್ನೋ ಕಾರಣಕ್ಕೆ ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮಗೆ ನಮ್ಮ ಪ್ರದೇಶದಲ್ಲಿ ಬೆಳೆ ಆಯ್ಕೆ ಮಾಡ್ಬೇಕಾಗ್ತದೆ ಮೊದಲು. ಈಗ ನಾವು ರೈತಾಪಿ ಜನಗಳಿದ್ದೇವೆ, ಅನಿವಾರ್ಯತೆಗಳಿದ್ದಾವೆ, ಅವಶ್ಯಕತೆಗಳಿದ್ದಾವೆ, ಅವನ್ ಗೆಲ್ಲಬೇಕು, ಅದ್ರ ಜೊತೆಗೆ ನಾವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಕಾರಣದಲ್ಲಿ ಅಲ್ಲಿ ಏನು ಆ ಪ್ರದೇಶದಲ್ಲಿ ಯಾವ್ದಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕು, ಇಲ್ಲಿ ನೀರು ಮೆತ್ತನೆ ಮಣ್ಣಿದೆ, ಇಲ್ಲಿ ಬಾಳೆ ಚೆನ್ನಾಗಿ ಬೆಳೀತಾ ಇದೆ, ನಮ್ದು ಗರಸ ಭೂಮಿ ಇದೆ, ಬೋರ್ವೆಲ್ ನೀರಾವರಿ ಮಾಡಬೇಕಾದ ಸಂದರ್ಭ ಇದೆ, ಅಲ್ಲಿ ಭತ್ತ ಬೆಳೀಲಿಕ್ಕಾಗಲ್ಲ, ಅಲ್ಲಿ ಏನು ಬೆಳೆಗಳನ್ನ ಹಾಕಬೇಕು, ಈ ಬೆಳೆ ಆಯ್ಕೆ ಕೂಡ ಒಂದು ಮಾಡುವಂತ ಅನಿವಾರ್ಯತೆ ಕೂಡ ಏನಾದ್ರೂ ಇದ್ರೆ ಮತ್ತೆ ಮಾತಾಡ್ತೀವಿ. ಸುಮಾರು ಒಂದು 7-8 ಮಂದಿ ವಿಜ್ಞಾನಿಗಳಿದ್ದಾರೆ, ಎಲ್ಲರೂ ನಾವು ರೈತರು, ಯಾರಿಗೂ ಗೊತ್ತಾಗಲಿಲ್ಲ. ಏನಂತೇಳಿ ಬೆಳೆ ಯಾವ್ದನ್ನ ಬೆಳೆ ಬೆಳಿಬೇಕಂದ್ರೆ ನಮ್ಮ ಮಣ್ಣಲ್ಲೇ ಬೆಳಿಬೇಕು. ಬಟ್ ನಾವು ಮಣ್ಣಿನ ಮೇಲೆ ಸೆಕೆಂಡ್ ಇದು ದೋಣೆ ಮಾಡ್ತಾ ಇದ್ವಿ, ಮಣ್ಣನ್ನ ನಾವು ಕಾಲ್ ಕಸರ್ತರ ಟ್ರೀಟ್ ಮಾಡ್ತಾ ಇದ್ವಿ, ಮಣ್ಣಿನ ಶೋಷಣೆ ಮಾಡ್ತಾ ಇದ್ವಿ. ಬಟ್ ಮಣ್ಣೇ ನಮಗೆ ಜೀವ. ನಮ್ಮ ನಾವು ಇವತ್ತು ನಾನು ನಿಂತ್ಕೊಂಡು ನಿಮ್ಮೆದುರು ಮಾತಾಡ್ಬೇಕಂತ ಹೇಳಿದ್ರೆ ನಾನು ಉಸಿರಾಟನೇ ಕಾರಣ. ಬಟ್ ನನ್ನ ಉಸಿರಾಟದ ಜೊತೆಗೆ ಆ ಮಣ್ಣಲ್ಲಿ ಬೆಳೆದಿರ್ತಕ್ಕಂತ ಪದಾರ್ಥ ನನ್ನ ಹೊಟ್ಟಿನಲ್ಲಿದ್ರೆ ಮಾತ್ರ ನಾನು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡಕ್ ಸಾಧ್ಯ. ಅದೇ ನಾವು ಆ ಮಣ್ಣನ್ನ ಯಾವ ರೀತಿ ನಾವು ಮಾಡಬೇಕು, ಯಾವ ರೀತಿ ನಾವು ಮಣ್ಣಿಂದ ಉತ್ಪನ್ನ ತಗೋಬೇಕು, ಅದಕ್ಕೆ ಏನೇನು ಬೇಕು. ಈ ಮುಂಚೆ ನಾನು ಹುಟ್ಟೋಕಿನ ಮುಂಚೆ ಡೆಫಿಷಿಯನ್ಸಿಸ್ ಅನ್ನೋದು ಇದ್ವೋ ಇಲ್ಲ ನನಗೆ ಗೊತ್ತಿಲ್ಲ, ತಮಗೆ ಗೊತ್ತಿರ್ಬೋದು. ಬಟ್ ಇವತ್ತು ಎಲ್ಲಾ ಒಂದು ಬೆಳೆನಲ್ಲಿ ಒಂದೊಂದು ಡೆಫಿಷಿಯನ್ಸಿ ಕಂಡು ಬರ್ತಾ ಇದೆ. ಕಾರಣವೇನಿರ್ಬೋದು ನಮ್ಮಷ್ಟಕ್ಕೆ ನಾವೇ ಕ್ವಶನ್ ಮಾಡ್ಕೊಳ್ಳೋಣ. ಎಸ್, ನಾವು ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ನಮ್ ಭೂಮಿಗೆ ಇವಾಗ SSM ಕೋಟೇಶ್ ಅವ್ರು ಹೇಳಿದ್ರು, ನಮ್ ಭೂಮಿಗೆ ಯಾವ್ದು ಹೊಂದ್ಕೋತಿತ್ತು, ನಮ್ ಕ್ಲೈಮೇಟ್ ಯಾವ್ದು ಹೊಂದ್ಕೋತಿತ್ತು, ಅದನ್ನ ಬಿಟ್ಕೊಂಡು ನಮ್ ಪಾಡಿಗೆ ನಾವು ನಮ್ ಸ್ವಂತದ ನಾವು ಲ್ಯಾಂಡ್ ನ ಡೈವರ್ಷನ್ ಮಾಡಿ ಏನೇನೋ ಮಾಡಿ ಬದಲಾರದ ಭೂಮಿನಲ್ಲಿ ನಾವು ಬೆಳೆನ ತಗೋಬೇಕಂತ ಪ್ರಯತ್ನ ಮಾಡ್ತಿದ್ವಿ. ನಮ್ ಪ್ರಯತ್ನ ನಮ್ ಕಡೆ ಇರ್ಲಿ, ನಮ್ ಕ್ಲೈಮೇಟ್ಗೆ ನಮ್ ಇದಕ್ಕೆ ಹೊಂದ್ಕೊಡ್ಬೇಕು, ಅಥವಾ ಅದಕ್ಕೆ ನಾವು ಆಲ್ಟರ್ನೇಟ್ ಆಗಿ ಏನಾದ್ರು ಮಾಡಬೇಕು, ಅದನ್ನ ನಾವು ವ್ಯವಸ್ಥೆ ಮಾಡ್ಕೊತಾ ಇಲ್ಲ. ಇವತ್ತು ನಮ್ಮ ಭೂಮಿನಲ್ಲಿ ನಮಗೆ ಬೆಳೆ ಸರಿಯಾಗಿ ಬಂದಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ಅದಕ್ಕೆ ಸರಿಯಾದ ಸೆಣಬು, ಇವಾಗ ದೇಲ್ಚ, ಎಳ್ಳು, ಉರುಳಿ ಈ ರೀತಿ ನಾವು ಪಿಳಿಸಲು ಅಂತ ಹೇಳ್ತಾರೆ. ಇದನ್ನೆಲ್ಲ ನಾವು ಹಾಕೊಂಡ್ಬಿಟ್ನಪ್ಪ ಅಂತ ಹೇಳಿದ್ರೆ, ಇವಾಗ ಕೊಟ್ಟಿಗೆ ಗೊಬ್ಬರ ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್ ಇದನ್ನೆಲ್ಲ ನಾವು ಹಾಕೊಂತ ಇದ್ರೆ ನಮ್ಗೆ ಯಾವ ರೀತಿ ತೊಂದರೆ ಬರಲ್ಲ. ನಮ್ಮ ಮಣ್ಣು ಈ ಹಿಂದೆ ನಮ್ಮ ತಾತ್ನವರು ನಮ್ಮ ಮುತ್ತಾತ್ನವ್ರು ಯಾವ ರೀತಿ ಮಣ್ಣು ಕೊಟ್ಟೋದ್ರು, ನಾವು ಅದೇ ಮಣ್ಣನ್ನ ನಾವು ಇವತ್ತಿಗೂ ನಾವು ಮೇಂಟೈನ್ ಮಾಡ್ಬೋದು. ಬಟ್ ನಾವೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಕಮರ್ಷಿಯಲ್ ನಮಗೆ ಮಣ್ಣನ್ನ ನನ್ನ ಭೂಮಿನ ನಾನು ಖಾಲಿ ಬಿಟ್ಟನಂದ್ರೆ ನನಗೆ ನುಕ್ಸಾನ್ ಆಗ್ತೈತಲ್ಲ, ಈ ವರ್ಷದ ನನ್ನ ಆರ್ಥಿಕ ಪರಿಸ್ಥಿತಿ ನನಗೆ ಕೆಟ್ಟೋಗ್ತೈತಲ್ಲ, ಸೊ ನಾನು ಅದನ್ನ ಖಾಲಿ ಬಿಟ್ಟನಪ್ಪ ಅಂತ ಹೇಳಿದ್ರೆ ನನ್ನ ಸಾಲಗಳು ತೀರ್ಸೋದು ಹಂಗೆ. ಅದನ್ನೆಲ್ಲ ನಾವು ದೃಷ್ಟಿನಲ್ಲಿ ಇಟ್ಕೊಂಡು ನಾವು ಯಾವ ರೀತಿ ಒಂದು ತಿಂಗಳು ಕೂಡ ಅದನ್ನ ಖಾಲಿ ಬಿಡ್ತಾ ಇಲ್ಲ, ಮೇಲಿಂದ ಮೇಲೆ ಉಳುಮೆ ಮಾಡೋದು, ಯಾವ್ದಾದ್ರು ಒಂದು ಫಲ ಬಿತ್ತೋದು, ಕಂಟಿನ್ಯೂಸ್ ಆಗಿ ಕ್ರಾಪ್ ಮಾಡ್ತಾನೆ ಇದೀವಿ. ಆಮೇಲೆ ಇನ್ನೊಂದು ಈ ಪಾಡಿಗೆ ನಾವು ಹೋಗ್ತೀವಿ ಭತ್ತ, ಕಂಟಿನ್ಯೂಸ್ ಆಗಿ ಸ್ಟಾಗ್ನೇಷನ್ ಇರ್ತದೆ, ನೀರು ತುಂಬಾನೇ ನಿಲ್ಸಿರ್ತೀವಿ. ಆದ್ಮೇಲೆ ಅದನ್ನ ಒಂದ್ ಸ್ವಲ್ಪ ಟಿಲ್ಲರ್ ಮಾಡಲ್ಲ, ಪ್ಲೋ ಮಾಡಲ್ಲ, ಮತ್ತೆ ಭತ್ತ ಕಟಾವ್ ಮಾಡಿದ್ವಿ, ಮತ್ತೆ ವಾಪಸ್ ಭತ್ತ ನಾಟಿ ಮಾಡಿದ್ವಿ, ಅದನ್ನ ಮಣ್ಣನ್ನ ಉಳುಮೆ ಮಾಡೋದಿಲ್ಲ. ಈ ರೀತಿ ಯಾಕೆ ನಾವು ಮಾಡ್ಬೇಕು ಅಷ್ಟು ನಮಗೆ ಕಟುತ್ತಲ್ಲ ಯಾಕೆ ಭೂಮಿ ಮೇಲೆ? ಆ ಭೂಮಿ ನಮಗೆ ಕೊಡ್ತಿರೋ ಬೆಳೆ ಮೇಲೆ ನಾವು ಜೀವನ ನಡೆಸ್ತಿರೋದು, ಆ ಭೂಮಿ ಮೇಲೆ ಯಾಕೆ ನಾವು ಇಷ್ಟು ಕಟಕ್ತನ ತೋರಿಸ್ಬೇಕು? ಅದನ್ನ ಯಾಕೆ ನಾವು ಉಳುಮೆ ಮಾಡ್ತಾ ಇಲ್ಲ? ಈಗ ನಮ್ಮಲ್ಲಿ ಅಷ್ಟು ಸೋಲಿರ್ತಾನೆ, ಅದಕ್ಕೆ ಆಯ್ತು ಒಂದ್ ರೌಂಡ್ ತಿಲ್ಲರ್ ಹೊಡಿರಿ, ಎರಡ್ ರೌಂಡ್ ತಿಲ್ಲರ್ ಹೊಡಿರಿ, ಹೊಡೆದಾದ್ಮೇಲೆ ಅದನ್ನ 15 ದಿನ 1 ತಿಂಗಳು ಆರ್ಬಿಡ್ರಿ, ಬಿಟ್ಟಾದ್ಮೇಲೆ ನಾಟಿ ಮಾಡ್ರಿ. ಅದನ್ನ ಯಾಕೆ ನಾವು ಮಾಡ್ತಾ ಇಲ್ಲ? ನೀ ಎಲ್ಲ ರೋಗನ ಸುಡ್ತಾ ಇದೀವಿ, ನೆಲ್ಲು ಕಟಾವ್ ಮಾಡಿದ ನಂತರ ಅದನ್ನೆಲ್ಲ ಸುಡ್ತಾ ಇದೀವಿ, ಅದನ್ನ ಯಾಕೆ ನಾವು ಭೂಮಿನಲ್ಲಿ ಹೋಗಕ್ ಕೊಡ್ತಾ ಇಲ್ಲ? ಈ ರೀತಿ ನಾವು ಮಾಡ್ಕೊಂತ ಇದ್ನಪ್ಪ ಅಂತ ಹೇಳಿದ್ರೆ ಮುಂದೆ ಯಾವ ಫಲನು ನಮ್ಮ ಭೂಮಿನಲ್ಲಿ ಬೆಳೆದಿಲ್ಲ. ಇವತ್ತೇನು ಬರೀ ಡೆಫಿಷಿಯನ್ಸಿ ಕಾಣಿಸ್ತಾ ಇದೆ, ಬಟ್ ನಾಳೆ ಕ್ರಾಪ್ ಡೆಫಿಷಿಯನ್ಸಿ ಕಾಣ್ಬೋದಂತ ನಮ್ದೊಂದು ಊಹೆ ಇದೆ. ದಯಮಾಡಿ ನಾನು ಎಲ್ಲರಿಗೂ ಕೇಳೋದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಭೂಮಿ ನಮ್ಮ ತಾಯಿ, ಆಮೇಲೆ ರೇಪ್ ಮಾಡಕ್ ಹೋಗ್ಬೇಡ. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಜರುಗಿದ ರೈತ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡ ರೈತ ಮತ್ತು ಕೃಷಿ ವಿಜ್ಞಾನಿಗಳ ಚರ್ಚಾಗೋಷ್ಠಿಯ ಬಾನುಲಿ ವರದಿಯನ್ನ ಡಾಕ್ಟರ್ SM ಸುಧಾಕರ್ ಅವರ ಪ್ರಸ್ತುತಿಯಲ್ಲಿ ಕೇಳಿದಿರಿ. ಎಲ್ಲರಿಗೂ ಸಾಮಾಜಿಕ ಸುರಕ್ಷತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಇಲ್ಲಿಯವರೆಗೂ 7 ಕೋಟಿ ಫಲಾನುಭವಿಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೀವು 18-40 ವರ್ಷದೊಳಗಿನವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಯೋಜನೆ ಹಾಗೂ ಅದರ 3 ಗ್ಯಾರಂಟಿ ಪ್ರಯೋಜನಗಳ ಬಗ್ಗೆ ಮಾಹಿತಿ ಪಡೆಯಲು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳೆ ಎಲ್ರು ಬಗ್ಗುಟ್ಟು ಹೊತ್ತು ಹೊತ್ತಿಗೆ ಎರಡು ಸುತ್ತು ತಿಂದ್ಕೊಳ್ಳೆ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳೆ. ಕೇಳುಗರೆ, ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ. ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ. ಮೂಲ ಯಾವನ್ಗೂ ಹೇಳೋಕೆ ಆಗೋದಿಲ್ಲ, ಮಾಡಿ ಚೆನ್ನಾಗಿ ಬಾಳಿ. ಇನ್ನು ಮುಂದೆ ಕೇಳಿ ಪರಿಸರ ಗೀತೆ. ಕಡಿಬೇಡ ನಡೆ ನಡತಮ್ಮ, ಗಿಡ ನೆಟ್ಟು ನೋಡ. ಬೇಡ ಬೇಡ ತಮ್ಮ ಮರ ಕಡಿಬೇಡ, ನಡೆ ನಡತಮ್ಮ, ಗಿಡ ನೆಟ್ಟು ನೋಡ. ನೆರಳ ನೀಡುವುದು ಫಲವ ಕೊಡುವುದು, ನೆರಳ ನೀಡುವುದು ಫಲವ ಕೊಡುವುದು, ಮಳೆಯ ಸೆಳೆವುದು ಸಿರಿ ಬೆಳೆಯ ಕೊಡುವುದು, ಮಳೆಯ ಸೆಳೆವುದು ಸಿರಿ ಬೆಳೆಯ ಕೊಡುವುದು. ಬೇಡ ಬೇಡ ತಮ್ಮ ಮರ ಕಡಿಬೇಡ, ನಡೆ ನಡತಮ್ಮ, ಗಿಡ ನೆಟ್ಟು ನೋಡ. ಬೀಸುವ ಮಾಮರ ಮುರಿದು ಬಿಸಿಲಿನ ತಾಪ್ಯಾಕ, ಸುಡು ಸುಡು ಬಿಸಿಲಿನ ಬೆವರಲ್ಲಿ ಬೆಂದು ಪರಿತಪಿಸುವುದ್ಯಾಕ, ಹುಡಕೆ ಕೊಡಲಿಯ ಬೆಟ್ಟಾಕ. ತಂಗಾಳಿಯ ಬೀಸುವ ಮಾಮರ ಮುರಿದು ಬಿಸಿಲಿನ ತಾಪ್ಯಾಕ, ಸುಡು ಸುಡು ಬಿಸಿಲಿನ ಬೆವರಲ್ಲಿ ಬೆಂದು ಪರಿತಪಿಸುವುದ್ಯಾಕ, ಬುಡಕೆ ಕೊಡಲಿಯ ಪೆಟ್ಟಾಕ, ಬುಡಕೆ ಕೊಡಲಿಯ ಪೆಟ್ಟಾಕ, ಬುಡಕೆ ಕೊಡಲಿಯ ಪೆಟ್ಟಾಕ. ಬೇಡ ಬೇಡ ತಮ್ಮ ಮರ ಕಡಿಬೇಡ, ನಡೆ ನಡ ತಮ್ಮ, ಗಿಡ ನೆಟ್ಟು ನೋಡ. ಮುರಿದ ಬಳ್ಳಿಯ ಹರಿದ ಬರಿದಾದ ಭೂಮ್ಯಾಕ, ಹಸುಕಂದನ ಕೊರಳ ಒಡಲಲ ಹಿಸುಕಿ ಕೊಲ್ಲುವ ಮನಸ್ಯಾಕ, ಮಾನವ ನೀತಿಯ ಮರೆತ್ಯಾಕ. ಗಿಡವನ್ನು ಮುರಿದ ಬಳ್ಳಿಯ ಹರಿದ ಬರಿದಾದ ಭೂಮ್ಯಾಕ, ಹಸುಕಂದನ ಕೊರಳ ಒಡಲಲ ಹಿಸುಕಿ ಕೊಲ್ಲುವ ಮನಸ್ಯಾಕ, ಮಾನವ ನೀತಿಯ ಮರೆತ್ಯಾಕ, ಮಾನವ ನೀತಿಯ ಮರೆತ್ಯಾಕ, ಮಾನವ ನೀತಿಯ ಮರೆತ್ಯಾಕ. ಬೇಡ ಬೇಡ ತಮ್ಮ ಮರ ಕಡಿ ಬೇಡ, ನಡ ನಡ ತಮ್ಮ ಗಿಡ ನೆಟ್ಟು ನೋಡ, ಬೇಡ ಬೇಡ ತಮ್ಮ ಮರ ಕಡಿ ಬೇಡ, ನಡ ನಡ ತಮ್ಮ ಗಿಡ ನೆಟ್ಟು ನೋಡ, ನೆರಳ ನೀಡುವುದು ಫಲವ ಕೊಡುವುದು, ನೆರಳ ನೀಡುವುದು ಫಲವ ಕೊಡುವುದು, ಮಳೆಯ ಸೆಳೆಯುವುದು ಸಿರಿ ಬೆಳೆಯ ಕೊಡುವುದು, ಮಳೆಯ ಸೆಳೆಯುವುದು ಸಿರಿ ಬೆಳೆಯ ಕೊಡುವುದು, ಬೇಡ ಬೇಡ ತಮ್ಮ ಮರ ಕಡಿ ಬೇಡ, ನಡ ನಡ ತಮ್ಮ ಗಿಡ ನೆಟ್ಟು ನೋಡ, ನಡ ನಡ ತಮ್ಮ ಗಿಡ ನೆಟ್ಟು ನೋಡ, ನಡ ನಡ ತಮ್ಮ